ಪೂರ್ಣಿಮೆ ಅಂಗವಾಗಿ ಕೈವಾರ ಕ್ಷೇತ್ರದಲ್ಲಿ ನಾಳೆಯಿಂದ ನಿರಂತರ 72 ಗಂಟೆಗಳ ಸಂಗೀತೋತ್ಸವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಸಮಯ 6:50. ಇದೀಗ ನಮ್ಮ ರೈತ ಬಾಂಧವರಿಗಾಗಿ ಕೃಷಿರಂಗ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಹಲಸಿನ ಮೌಲ್ಯವರ್ಧನೆಯ ಕುರಿತು ಶ್ರೀಪಡ್ರೆ ಅವರೊಂದಿಗಿನ ಸಂದರ್ಶನ, ಬಳಿಕ ಪೇಟೆ ಧಾರಣೆ, ನಂತರ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. ಶರೀರವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳುವ ರೀತಿಯಲ್ಲಿಯೇ ಮನಸ್ಸನ್ನು ಕೂಡ ಸಂಸ್ಕಾರಗೊಳಿಸಬೇಕು. ಇಲ್ಲದಿದ್ದರೆ ಮಾನವ ಕುಲ ಶ್ರೇಯೋಭಿವೃದ್ಧಿ ಹೊಂದಿದೆ ಎಂದು ಹೇಳಲು ಬರುವುದಿಲ್ಲ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಇದೀಗ ಹಲಸಿನ ಮೌಲ್ಯವರ್ಧನೆಯ ಕುರಿತು ಶ್ರೀಪಡ್ರೆ ಅವರೊಂದಿಗೆ ಸಂದರ್ಶನ ಕೇಳೋಣ. ಶ್ರೀಪಡ್ರೆಯವರನ್ನು ಬಹುಶಃ ನಮ್ಮ ಕರ್ನಾಟಕ ಹಾಗೂ ಕೇರಳದ ಹೆಚ್ಚಿನ ವ್ಯಕ್ತಿಗಳಿಗೆ, ಅದು ಕೃಷಿ ಸಂಬಂಧಿತ ವ್ಯಕ್ತಿಗಳಿಗಂತೂ ಗೊತ್ತೇ ಇರುವಂತಹ ಹೆಸರು. ಶ್ರೀಪಡ್ರೆಯವರು ವೃತ್ತಿಯಿಂದ ಕೃಷಿಕರು, ಪ್ರವೃತ್ತಿಯಿಂದ ಅಭಿವೃದ್ಧಿ ಪತ್ರಕರ್ತರು. ಅವರು ಈಗ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಶ್ರೀಪಡ್ರೆಯವರೇ. ನಮಸ್ಕಾರ ಸರ್. ಈಗ ನೀವು ಹಲಸಿನ ಒಂದು ಮೌಲ್ಯವರ್ಧನೆಯ ಬಗ್ಗೆ ಕೆಲವು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೀರಿ. ನಮ್ಮಲ್ಲಿ ಬಹುಶಃ ಈ ಕರಾವಳಿ ಜಿಲ್ಲೆಗಳಲ್ಲಿ ಹಲಸು ಅನ್ನುವಂಥದ್ದು ಒಂದು ಜೀವನದ ಭಾಗ. ಮೊದಲಿಂದಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಾವು ಹಲಸನ್ನು ಮಳೆಗಾಲಕ್ಕೆ ಪ್ರಿಸರ್ವ್ ಮಾಡೋದೋ ಎಂಥದೋ ಮಾಡಿ ಇಟ್ಕೊಂಡು ಬಂದದ್ದು. ಈ ಹಲಸನ್ನು ಈ ಥರದ ಮೌಲ್ಯವರ್ಧನೆ ಮಾಡಬೇಕು ಅಂತ ನಿಮಗೆ ಅನಿಸಿದ್ದು ಅದು ಹೇಗೆ ಅನ್ನುವಂಥದ್ದು? ಒಳ್ಳೆ ಪ್ರಶ್ನೆ ಇದು. ನೋಡಿ, ನೀವು ಹೇಳಿದ್ದು ಸರಿ ಇದೆ. ಈ ಭಾಗದಲ್ಲಿ ನಾವು ಹಲಸನ್ನು ಅದನ್ನು ಪ್ರಿಸರ್ವ್ ಮಾಡಿಯೋ ಬೇರೆ ಬೇರೆ ಬಳಸ್ತಾ ಇದ್ದೆವು. ಆದರೆ ಹಾಗೆ ಬಳಸೋದು ನಂತರವೂ ಕೂಡ ಒಟ್ಟು ಅರ್ಥ ಏನಂದರೆ ಬಳಸಿದ್ದು ಕಡಿಮೆ, ಬಿಸಾಡಿದ್ದು ಜಾಸ್ತಿ. ಹಲಸು ಎಷ್ಟು ಬೆಳೆ ಕೊಡುತ್ತೆ ಅಂದರೆ ಅದವನ ಮನೆಯವನ ನೆಟ್ಟವನ ಮುಖ ನೋಡಿ ಕೊಡೋದಲ್ಲ, ಅದು ತುಂಬ ಬೆಳೆ ಕೊಟ್ಟು ಬಿಡ್ತದೆ. ಎಷ್ಟೋ ಒಂದು ಟನ್ ಹಲಸು ಕೊಡುವಂಥ ಮರಗಳು ಎಷ್ಟಿವೆ ನೋಡಿ. ಅವಿಷ್ಟು ಇವರಿಗೆ ನೇರವಾಗಿ ಆ 4 ತಿಂಗಳಲ್ಲಿ ತಿಂದು ಮುಗಿಸ್ಲಿಕ್ಕೆ ಆಗುವಂಥದ್ದು ಕಷ್ಟ. ಹಾಳಾಗಿ ಹೋಗೋದು ತುಂಬ ಜಾಸ್ತಿ ಆಗಿದೆ, ವೇಸ್ಟೇಜ್. ನನಗೆ ಒಂದು ಈ ವಿಚಾರಗಳು ಇದರಿಂದ ಏನೆಲ್ಲ ಮಾಡ್ಬೋದು ಇಷ್ಟೆಲ್ಲ ತಿಳುವಳಿಕೆಗಳು ಇದ್ದಿಲ್ಲ. ಬಟ್ ವಿ ಆರ್ ಡೂಯಿಂಗ್ ಎ ರಾಂಗ್ ಥಿಂಗ್ ವಿತ್ ಜಾಕ್ ಫ್ರೂಟ್. ಹಲಸನ್ನು ನಾವು ಸರಿಯಾಗಿ ಬಳಸ್ತಾ ಇಲ್ಲ, ನಾವು ಹಲಸಿನ ಜೊತೆ ಒಂದು ತಪ್ಪು ಮಾಡ್ತಾ ಇದ್ದೀವಿ, ಒಂದು ಸಾಮಾಜಿಕ ಅಪರಾಧ ನಡೀತಾ ಇದೆ. ಫುಡ್ ವ್ಯಾಲ್ಯೂ ಅಂತೊಂದು ಇದೆಯಲ್ಲ, ಅದು ನಾವು ಈಗ ಆಹಾರಕ್ಕಾಗಿ ಇದು ಮಾಡ್ತೀವಿ, ಆಹಾರದ ಕೊರತೆ ಅಂತ ಸೆಮಿನಾರ್ ಮಾಡ್ತೀವಿ. ಆಹಾರದ ಕೊರತೆ ಅಂತ ಹೇಳುವಾಗ ಅಕ್ಕಿ ಗೋಧಿಗಳು ಮಾತ್ರ ಯಾಕೆ ನಾವು ಮಾತಾಡ್ತೀವಿ? ಬಾಳೆಕಾಯಿ ಹಲಸಿನ ಕಾಯಿಗೆ ಯಾಕೆ ಮಾತಾಡಬಾರ್ದು? ಅವು ಆಹಾರ ಅಲ್ವಾ? ಆಮೇಲೆ ನೋಡಿ, ನಮ್ಮಲ್ಲಿ ಹಸಿದು ಹಲಸು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಎಷ್ಟೋ ಮಂದಿ ನೀವು ಹಳ್ಳಿಯಲ್ಲಿ ನೋಡಿದರೆ ಸರ್, ಈ ವಿಶೇಷವಾಗಿ ನಮ್ಮ ದುಡಿಯುವ ವರ್ಗದವರೆಲ್ಲ ಮಳೆಗಾಲದಲ್ಲಿ ಅವರು ಮಳೆಗಾಲದಲ್ಲಿ ಬದುಕನ್ನು ಹೊರೆದದ್ದು, ಹೊಟ್ಟೆ ಹೊರೆದದ್ದು ಹಲಸು ತಿಂದು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ತಿಂತಾ ಇದ್ರು. ಇಲ್ಲೊಬ್ಬರು ಹೋಟ್ಲ್ ಓನರ್ ಇದ್ದಾರೆ, ಅವರು ಹಲಸಿನ ಪ್ರತ್ಯೇಕ ವಿಶೇಷ ತಿಂಡಿಗಳನ್ನು ಮಾಡಿ ಮಾಡ್ತಾ ಇದ್ರು, ಪತ್ತು ಮುಡಿ. ಅವರು ಏನು ಹೇಳ್ತಾ ಇದ್ರು ಅಂದರೆ, ಸರ್ ನಾನು ಬದುಕಿ ಇವತ್ತು ಉಳಿದಿದ್ದರೆ ಅದಕ್ಕೆ ಹಲಸಿಗೆ ಒಂದು ಕ್ರೆಡಿಟ್ ಕೊಡಬೇಕು, ಆ ಪ್ರೀತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದಾ, ಸ್ವಲ್ಪ ಆದರೂ ತೋರಿಸಬೇಡುವ. ಸೊ ಮನಸ್ಸಿನಲ್ಲಿ ಏನಿತ್ತು ಅಂದರೆ, ಹಲಸಿಗೆ ಈ ಸ್ಥಾನ ಅಲ್ಲ, ಈ ಥರ ಮಾಡೋದು ತಪ್ಪು. ಹಲಸನ್ನು ಇದಕ್ಕಿಂತ ಎಷ್ಟು ಬೆಟರ್ ಯೂಸ್ ಖಂಡಿತವಾಗಿ ಇದೆ, ಹಲಸನ್ನು ಈ ಥರ ನಾವು ತಪ್ಪು ಮಾಡ್ತಾ ಇದ್ದೇವೆ ಅಂತ ನಮಗೆ ಅನಿಸಿತ್ತು. ಹಾಗೆ ಬೆಟರ್ ಯೂಸ್ ಅಂತ ಹೇಳಿದ್ರೆ ಏನು ಅಂತ ನಮ್ಗೆ ಗೊತ್ತಬೇಕಲ್ಲ. ಹಾಗೆ ನಾವು ಕೂಡಲೇ ಆಶ್ರಯಿಸಿದ್ದೇನಂತ ಹೇಳಿದ್ರೆ ನೆಟ್ಟು ಇತ್ಯಾದಿಗಳನ್ನು ನೋಡಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಹಲಸಿನ ಸದುಪಯೋಗ ಎಲ್ಲಿ ನಡೀತಾ ಇದೆ, ಇದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ವಿ. ಸದುಪಯೋಗ ಯಾರು ಮಾಡಿದರೂ ಕೂಡ, ಏನು ಸಣ್ಣ ಸದುಪಯೋಗ ಆಗ್ತಿದ್ರು ಕೂಡ, ಸದುಪಯೋಗ ಆಗಲಿಕ್ಕೆ ಇವರೊಂದು ಹೊಸ ಮಾರ್ಗ ತೋರಿಸಿದ್ರು ಕೂಡ ಅದರ ಬಗ್ಗೆ ಪ್ರಕಟ ಮಾಡಲಿಕ್ಕೆ ನಾವು ಮಾನಸಿಕರಾಗಿ ಸಿದ್ಧರಾಗಿದ್ದೆವು. ಸದುಪಯೋಗಗಳು ಹೆಚ್ಚಾಗಿ ಸಿಗ್ತಾ ಇರಲಿಲ್ಲ ಬಹಳಷ್ಟು. ಈಗ ನಾವು ಒಂದು ರೀತಿಯಲ್ಲಿ ನೋಡಿದರೆ ಹಲಸನ್ನು ಪೂರ್ತಿ ಹಾಳು ಮಾಡುವ ಊರುಗಳಿಂದ, ಹಲಸನ್ನು ತರಕಾರಿಯಾಗಿ ಬಳಸದ ಊರುಗಳಿಂದೆಲ್ಲ ನಾವು ಮಲೆನಾಡಿನಲ್ಲಿ ನಾವು ತುಂಬ ಬಳಸ್ತೇವೆ. ಉಪ್ಪಡ್ಪಚ್ಚಿಲ್ ಮಾಡ್ತೇವೆ, ಆದರೆ ದೋಸೆ ಮಾಡ್ತೇವೆ. ಇತ್ತೀಚೆಗೆ ನಮಗೆ ಗೊತ್ತಾಗಿದ್ದು ಏನಂದರೆ ನಮ್ಮಷ್ಟು ಹಲಸಿನ ದೋಸೆ ಈಗ ಕಡಿಮೆ ಆಯ್ತದು. ಆದರೆ ಹಲಸಿನಲ್ಲಿ ಬ್ರೇಕ್ಫಾಸ್ಟ್ ಮಾಡುವಂಥ ಅಂದರೆ ನಮ್ಮ ನಿಮ್ಮ ಒಂದು 15-20 ವರ್ಷ ಹಿಂದೆ ಹೋದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಹಲಸನ್ನೇ ಬಳಸೋದು, ವರ್ಷಕ್ಕೊಂದು 30-40 ಮುಂಜಾವುಗಳಲ್ಲಿ ಅವರು ಆ ಹಲಸನ್ನು ಬಳಸೋದು, ಅದು ಎಲ್ಲಿಯೂ ಇಲ್ಲ ಹೊರಗಡೆ. ಅದು ಗೊತ್ತದ್ದು ಈಗ ನಮಗೆ. ಹೀಗೆ ನಾವು ಆಲೋಚನೆ ಎಲ್ಲ ಮಾಡ್ತಾ ಇದ್ದಾಗ, ಏನೋ ಸಣ್ಣ ಪುಟ್ಟ ಹಲಸಿಂದು ಅಲ್ಲಿ ಇಲ್ಲಿ ಸಿಕ್ಕಿದ್ದನ್ನೆಲ್ಲ ಮಾಡ್ತಾ ಇದ್ದಾಗ ಒಂದು ಬ್ರೇಕ್ ಥ್ರೂ ಬಂತು 2007. ಇಲ್ಲಿ ಏನು ಬಂತು ಅಂದರೆ ಲಾಸ್ಟ್ ಪೇಜ್ನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂತು, ಗೋಕುಲ್ ಫ್ರೂಟ್ಸ್ ಕೊಡಗಿಯವ್ರದ್ದು. ಅವರೇನೋ ಹಲಸಿಂದು ಈವರೆಗೆ ಯಾರೂ ಮಾಡದಂಥ ವಿಶೇಷ ಒಂಥರ ಚಿಪ್ಸ್ ಉದ್ಯಮಕ್ಕೆ ಕೈ ಹಾಕಿದ್ದೇವೆ, ಒಂದು ಸಣ್ಣ ಅಡ್ವರ್ಟೈಸ್ಮೆಂಟ್, ಎಲ್ಲೂ ಇಲ್ಲ, ಹೊಸ್ತು ನಮ್ಮ ಊರಿಗೆ ಕರಾವಳಿಗೆ ಹೊಸ್ತು ಅಂತೆಲ್ಲ ಹೊಡೆದೆವು ಫೋನು, ಏನು ಕತೆ ಇದು ಅಂತ. ಆಗ ಅವ್ರು ಹೇಳಿದರು, ಇಲ್ಲ ಮಾಡ್ತಾ ಇದ್ದೇವೆ ಅಷ್ಟೇ, ಪಟ್ರೆಯವರು ನೀವು ಅಲ್ಲ ನಮಗೆ ನಿಮ್ಮನ್ನು ನೋಡಲಿಕ್ಕೆ ಬರಬೇಕು, ಒಂದು ಅಪಾಯಿಂಟ್ಮೆಂಟ್ ಕೊಡಿ. ಹೇ ಬೇಡಪ್ಪ, ನೀವು ಬರೋದು ಬೇಡ, ನಾವು ನಿಮ್ಮಲ್ಲಿ ಬರ್ತೇವೆ, ಅದಕ್ಕೇನಂತೆ ನೀವು ಓಡಿ ಬರೋದು ಬೇಡ, ನಾವೀಗ ಶುರು ಮಾಡಿದ್ದಷ್ಟೇ. ನಾನು ನೀವು ಶುರು ಮಾಡಿದ ಕಾರಣ ನಮಗೆ ಬೇಕು, ನಮಗೆ ಒಂದು ಅಪಾಯಿಂಟ್ಮೆಂಟ್ ಕೊಡಿ. ಹೋದೆವು, ವ್ಯಾಕ್ಯೂಮ್ ಫ್ರೈಡ್ ಚಿಪ್ಸ್ ಸರಿ, ಇಡೀ ಇಂಡಿಯಾದಲ್ಲಿ ಹಲಸಿನ ವ್ಯಾಕ್ಯೂಮ್ ಫ್ರೈಡ್ ಚಿಪ್ಸ್ ಶುರು ಮಾಡಿದ್ದು ಇವತ್ತಿನ ಕ್ಯಾಂಪ್ಕೋ ಅಧ್ಯಕ್ಷರಾಗಿದ್ದಾರೆ ಅವರ ಕುಟುಂಬ, ಕಿಶೋರ್ ಕುಡ್ಗಿ ಅವರ ಕುಟುಂಬ. 2007. ನಾವು ಹೋದಾಗ ಅವರು ಹಲಸು ಮತ್ತು ಈ ಥರ ಇದ್ದದ್ದೆಲ್ಲ ವ್ಯಾಕ್ಯೂಮ್ ಫ್ರೈ ಅದ. ವ್ಯಾಕ್ಯೂಮ್ ಫ್ರೈ ಹೇಗೆ ಬಂತು ಅಂತ ಅದರ ಕತೆ, ಇವರು ಗೋಡಂಬಿ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾ ಇದ್ದಾಗ ಸ್ವಲ್ಪ ಇಂಟರ್ನ್ಯಾಷನಲ್ ಕಾಂಟ್ಯಾಕ್ಟ್ ಇತ್ತು. ಎಲ್ಲೇ ಒಂದು ಕಡೆ ಒಂದು ಎಕ್ಸಿಬಿಷನಿಗೆ ಹೋದರು ಇವರು, ಚೈನಾವೋ ಕೊರಿಯಾವೋ, ಅಲ್ಲಿ ಇವರ ನೆರೆ ಅಂಗಡಿಯವ ವ್ಯಾಕ್ಯೂಮ್ ಫ್ರೈಯ ಮೆಷಿನ್ ಇಟ್ಕೊಂಡು ಅದರದ್ದೆಲ್ಲ ತಿನ್ನಲಿಕ್ಕೆ ಕೊಟ್ಟೆಲ್ಲ ಅವನಿಗೆ ತುಂಬ ಜನ ಮತ್ತಿಗೆ ಹಾಕಿದ್ದು. ಅದನ್ನು ನೋಡಿ ಇವರಿಗೆ ಆಸಕ್ತಿ ಆಯಿತು. ಇವರು ಮಾರ್ಕೆಟ್ ಸ್ಟಡಿ ಅಂಥದ್ದನ್ನು ಮಾಡಿರಲಿಲ್ಲ, ಬಟ್ ಇವರಿಗೆ ಸ್ಥಿತಿವಂತರು, ಅದನ್ನು ಬುಕ್ ಮಾಡಿ ಬಂದರು, ಅಲ್ಲಿಂದ ಮಾಡಲಿಕ್ಕೆ ಶುರು ಮಾಡಿದರು. ಆಯಿತಾ, ಅದು ನಮ್ಮಲ್ಲಿ ಕವರ್ ಸ್ಟೋರಿಯಾಗಿ ಬಂತು ಮೊತ್ತ ಮೊದಲೇದು 2007. ಅಂದರೆ ಅವರು ಹಲಸನ್ನು ಬಿಸಾಡ್ತಾ ಇರುವ ಹಲಸಿಗೆ ಒಂದು ಒಳ್ಳೆಯ ಗತಿ ಕಾಣಿಸಿದ್ರು ಅಂತ ಹೇಳುವಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ವ್ಯಾಕ್ಯೂಮ್ ಫ್ರೈ ಚಿಪ್ಸು ಅಂಥದ್ದು ಒಂದು ಅಲ್ಲಿಂದ ಬಂತು. ಆಮೇಲೆ ನಿಧಾನವಾಗಿ ಒಂದೊಂದೊಂದೊಂದು ಎಲ್ಲಿ ಬಂತು, ಸ್ವಲ್ಪ ಗ್ಯಾಪು ಬಂತು. ಅಂಥ ಒಂದು ಕವರ್ ಸ್ಟೋರಿ ಆಗುವಂಥ ಘನತೆ, ಒಂದು ಆಳ ಗಟ್ಟಿತನ ಇರುವಂಥದ್ದು ನಮಗೆ ಮತ್ತೆ ಸಿಕ್ಕಿದ್ದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬ್ಯಾಂಗ್ಳೂರು. ಅಲ್ಲಿ ಈ ನಾರಾಯಣಗೌಡರು ಅಂತ ಮತ್ತು ವೈಸ್ ಚಾನ್ಸಲರ್ ಆದರು ಅವರು, ಅವರು ಆಗಾಗ ನನಗೆ ಮೇಲ್ ಕಳಿಸೋರು, ನಾವು ರೈತರಿಗಾಗಿ ತುಂಬ ಕೆಲಸ ಮಾಡ್ತಾ ಇದ್ದೇವೆ. ಏನಾಗಿತ್ತು ಅಂದರೆ ಅವರು ಒಂದು ಯೋಜನೆ ಇತ್ತು, ಯಾವುದೋ ಒಂದು ಏನಂದರೆ ಅಲ್ಲಿಯ ಜನರ ಜೀವನ ಮಟ್ಟವನ್ನೇ ಏರಿಸುವುದು ಅಂಥದ್ದು ಎಲ್ಲ ಕಡೆ ಬರ್ತದೆ ಯೋಜನೆಗಳು. ಹಾಗೆ ಅವರು ಹಳ್ಳಿಗೆಲ್ಲ ಹೋಗ್ತಾ ಇದ್ದಾಗ ಈ ತೂಬುಗೆರೆ ಅಂತ ಹೇಳುವ ಜಾಗದಲ್ಲಿ ಇವರು ಹಿಂದೆ ಬರುವಾಗ ಸಾಹೇಬರೇ 2 ಹಣ್ಣಿಡ್ತೀವಿ ಅಂತ ಹಣ್ಣಿಡೋರು, ಹಲಸಿನ ಹಣ್ಣು ತಿನ್ನಲಿಕ್ಕೆ ಭಾರಿ ರುಚಿ ಇತ್ತು. ಕೊನೆಗೆ ಅವರು ಹಣ್ಣಿಟ್ಟುಕೊಂಡು ಇವರು ಪ್ರತಿ ಸರ್ತಿ ನೆಕ್ಸ್ಟ್ ಟೈಮ್ ಹೋದಾಗ ನನ್ನ ಹೆಂಡತಿ ಹಣ್ಣೆರಡಿದ್ದರೆ ತನ್ನಿ ಅಂತ ಹೇಳಿದ್ದಾರೆ ಅಂತ ಹೀಗೆಲ್ಲ ಶುರುವಾಯಿತು. ಕೊನೆಗೆ ಒಂದು ದಿವಸ ಕೇಳಿದರು, ನಿಮಗೆ ಎಷ್ಟು ಚೆನ್ನಾಗಿರೋ ಹಣ್ಣಿಗೆ ಎಷ್ಟು ಬೆಲೆ ಸಿಗತ್ತೆ ಅಂತ. ಅವ್ರು ಹೇಳಿದ ಬೆಲೆ ಕಂಡು ಇವ್ರಿಗೆ ಬೇಸರ ಆಯಿತು. ಓಹ್, ನಾವು ಇಲ್ಲಿ ಬರ್ತೀವಿ, ಊಟ ಮಾಡ್ತೀವಿ, ಹಲಸಿನ ಹಣ್ಣು ತಗೊಂಡು ಹೋಗ್ತೀವಿ, ಇಷ್ಟು ಉತ್ಕೃಷ್ಟವಾದ ಹಲಸಿನ ಹಣ್ಣಿದೆ, ಇವರಿಗೆ ಸಿಗೋ ಬೆಲೆ ಕಡಿಮೆ, ಏನಾದರೂ ಮಾಡಬೇಕು ಅಂತ. ಏನಾದರೂ ಮಾಡಬೇಕು ಅಂತ ಅವರ ರಿಸರ್ಚ್ನಲ್ಲಿ ಇದನ್ನು ಸೇರಿಸಬೇಕು, ರಿಸರ್ಚ್ ಮ್ಯಾಂಡೇಟ್ ಅಂತ ಇರುತ್ತಲ್ಲ ಆ ಉದ್ದೇಶಗಳು, ಆಬ್ಜೆಕ್ಟಿವ್. ಹಾಗೆ ಮೀಟಿಂಗ್ನಲ್ಲಿ ಕೂತಾಗ ಎಲ್ಲರೂ ಹೇಳಿದ್ರಂತೆ, ನೀವೇನು ಪ್ರೊಫೆಸರ್ಗಳ ಹಲಸಿನಕಾಯಿ ಮಾರಬೇಕು ಅಂತ ಹೇಳೋದ, ಇದೆಲ್ಲ ಯಾಕ್ರಿ ಇದು ಅಂತೆಲ್ಲ ಇವರನ್ನ ಬದಿಗಿಟ್ಟು. ಇವರು ಹೇಳಿದರು, ನೋಡಿ ನಾವು ಒಂದು ರಿಸರ್ಚ್ ಅಂತೆಲ್ಲ ಹೋಗ್ತೀವಿ, ಜೀವನ ಮಟ್ಟ ಏರಿಸೋದು ಅಂತ ಹೋಗ್ತೀವಿ, ಅದು ಹಲಸಿನ ಊರು, ಅವರು ಅಷ್ಟೊಳ್ಳೆ ಹಣ್ಣು ಬೆಳೀತಾರೆ, ಅವರಿಗೆ 3 ಕಾಸು ಸಿಗೋದು, ಅದಕ್ಕಾಗಿ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ನಾಳೆ ಬರೀ ನಾವು ಸ್ಲೈಡ್ ತೋರಿಸ್ಲಿಕ್ಕಾಗಿ ರಿಸರ್ಚ್ ಮಾಡೋದಕ್ಕೆ ಅರ್ಥ ಇಲ್ಲ ಅಂತ ಅವರು ಬಲವಾಗಿ ಪ್ರತಿಪಾದಿಸಿ ಅದನ್ನು ತಂದರು ಒಳಗಡೆ. ಅವರು ತಂದು ಕೈ ಹಾಕಿದಾಗ ಇಂಡಿಯಾದಲ್ಲಿ, ಭಾರತದಲ್ಲಿ ಮೊತ್ತ ಮೊದಲ ಬಾರಿಗೆ ಜ್ಯಾಕ್ ಫ್ರೂಟ್ ಗ್ರೋವರ್ಸ್ ಅಸೋಸಿಯೇಷನ್ ಅಂತ ತೂಬುಗೆರೆಯಲ್ಲಿ ಶುರು ಮಾಡಿದರು. ಇಂಡಿಯಾದಲ್ಲಿ ಬೇರೆಲ್ಲೂ ಇರಲಿಲ್ಲ. ತಮಾಷೆ ಅಂದರೆ ಈ ಜ್ಯಾಕ್ ಫ್ರೂಟ್ ಗ್ರೋವರ್ಸ್ ಅಸೋಸಿಯೇಷನ್ ತೂಬುಗೆರೆ ರೈತರ ಹಕ್ಕೊತ್ತಾಯದಿಂದ, ರೈತರ ತುಡಿತದಿಂದ ಒಂದು ಸಂಘಟನೆ ಆಗಿದ್ದಲ್ಲ. ಯೂನಿವರ್ಸಿಟಿಯವರು ನಿಮಗೊಂದು ಸಂಘಟನೆ ಬೇಕು ಅಂತ ಹೇಳಿ ಮಾಡಿದ್ದು. ಆಯಿತಾ, ಆದರೆ ಅವರು ಮೊದಲು ಕಲಿಸಿದ್ದೇನೆಂದರೆ ಅದನ್ನು ಹೇಗೆ ಸುಲಿದು ಮಾರಬಹುದು. ಇವರು ಮೇಳಗಳನ್ನು ಏರ್ಪಡಿಸಿ ಮೇಳದಲ್ಲಿ ಹಣ್ಣುಗಳನ್ನು ಕೊಟ್ಟಾಗ ಜನಕ್ಕೆ ಬಹಳ ಇಷ್ಟ ಆಯಿತು. ಸರ್, ಈ 2008 ಏನೋ ಆಗಿರುವಂಥ ಈ ಜ್ಯಾಕ್ ಫ್ರೂಟ್ ಗ್ರೋವರ್ಸ್ ಅಸೋಸಿಯೇಷನ್ ಇವತ್ತು ಕೂಡ ಬಹುಶಃ ಅದೇ ಅಧ್ಯಕ್ಷರು ಅದೇ ಕಾರ್ಯದರ್ಶಿಯಾಗಿ ಮುಂದುವರಿತಿದ್ದಾರೆ, ಬೈಲಾಗಳೆಲ್ಲ ಇರಬಹುದು, ಆದರೆ ಅವರು ಹೆಚ್ಚೆಚ್ಚು ಮಾತಾಡಲಿಕ್ಕೆಲ್ಲ ಬರುವುದಿಲ್ಲ. ಆದರೆ ಅವರು ಮಾರುವುದನ್ನು ಕಲ್ತ್ಕೊಂಡ್ರು, ನೇರ ಗ್ರಾಹಕರಿಗೆ ಸುಲಿದು ಮಾರುವ ಒಂದು ದೊಡ್ಡ ಪಾಠವನ್ನು ಅವರು ಕಲ್ತ್ಕೊಂಡ್ರು. ಕಲ್ತ್ಕೊಂಡು ಆ ಪಾಠವನ್ನು ಈಗಲೂ ಅವರು ಮಾಡ್ತಾ ಇದ್ದಾರೆ. 2008 ತೂಬುಗೆರೆಯ ಹಲಸಿನ ಸಂಘಟನೆ ಶುರುವಾಯಿತು ಅಸೋಸಿಯೇಷನು. ಆಗ ಒಂದು 800,000 ಏನೋ ಅವರಿಗೆ ಒಟ್ಟು ವರಮಾನ ಬರ್ಬೋದು ಅಂತ ಒಂದು ಸರ್ವೆ ಮಾಡಿದರು. ಸರ್, ಒಂದು 6-8 ನಂತರ ನಾವೊಮ್ಮೆ ಕೇಳುವಾಗ ಆ 800,000 ಹೋಗಿ 28 ತಲುಪಿತ್ತು. ಇವತ್ತು ಇನ್ನೂ ಜಾಸ್ತಿ ಆಗ್ಬೋದು. ಅದು ಒಂದು ದೊಡ್ಡ ಫೇಸ್ ಲಿಫ್ಟ್ ಬಂತು ಹಲಸಿಗೆ. ಮಾತ್ರ ಅಲ್ಲ, ಯೂನಿವರ್ಸಿಟಿಯವರು ಮಾಡಿದ ಕಾರಣ ಅದೆಲ್ಲ ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಹೋಗಿ ಅಲ್ಲಿ ವಿಸಿಟರ್ಸ್ ಬರುವುದು, ಹಲಸಿನ ಸ್ಥಾನ ನಿಧಾನವಾಗಿ ಏರಲಿಕ್ಕೆ ಶುರುವಾಯಿತು, ಹಲಸಿನ ಫೆಸ್ಟಿವಲ್ಗಳು ಶುರುವಾಯಿತು. ಆಮೇಲೆ ಹಟಕಟ್ಟಿ ಫೆಸ್ಟಿವಲ್ಗಳನ್ನ ಮಾಡ್ತಾ ಬಂದಿದ್ದು ಒಂದು ಬೈಫ್ನಲ್ಲಿ, ತಿಪಟೂರಿನಲ್ಲಿ ಜಿ ಎನ್ ಎಸ್ ರೆಡ್ಡಿ ಅವರು, ಇನ್ನೊಂದು ನಮ್ಮ ಕದಂಬ ಸಂಸ್ಥೆಯವರು ಶಿರಸಿಯಲ್ಲಿ ವಿಶ್ವೇಶ್ವರ ಭಟ್ ಅವರು ಮಾಡಲಿಕ್ಕೆ ಶುರು ಮಾಡಿದರು. ಮೊತ್ತ ಮೊದಲ ಹಲಸಿನ ಹಬ್ಬ ಆಗಿದ್ದು ಕೆಳದಿಯಲ್ಲಿ ಸಣ್ಣದು 2006 ಆಶ್ರಯ ಆನಂದ ಎಲ್ಲ ಸೇರಿಕೊಂಡು ಇಷ್ಟು ಅಲ್ಲಿ ಆ ಭಾಗದಲ್ಲಿ ಇಷ್ಟೊಳ್ಳೆ ಹಲಸಿದೆ ಅಂತ ಒಂದು 30 ವೆರೈಟಿ ಹಲಸು ತಂದು, ಅದರಲ್ಲಿ ಏನು ದೊಡ್ಡ ಆಬ್ಜೆಕ್ಟ್ಗಳು, ಒಂದು ಇಷ್ಟು ವೆರೈಟಿ ತಂದಿಟ್ಟರು ಅದನ್ನು ತಿನ್ನಲಿಕ್ಕೆ ಕೊಟ್ಟರು ಅಷ್ಟೇ, ಬೇರೇನೋ ಆಗ ಗೊತ್ತಿರಲಿಲ್ಲ ಏನು ಮಾಡಬೇಕು. ಕೇರಳದಲ್ಲಿ ಅದನ್ನು ಶುರು ಮಾಡಿದ್ದು ಉರವು ಅಂತ ಒಂದು ಸಂಸ್ಥೆ, ಬಿದಿರಿನ ಬಗ್ಗೆ ಕೆಲಸ ಮಾಡುವವರು. ನಮ್ಮ ಒಬ್ಬರು ಪ್ರತಿನಿಧಿಯನ್ನು ಕಳಿಸ್ಕೊಟ್ಟೆವು, ಒಂದು 12 ಐಟಮ್ ಮಾಡಿದರು ಈ ಥರದ ಒಂದು ಸೋಫಾ ಸೆಟ್ನ ಮೇಲೆ ಇಡ್ಲಿಕ್ಕೆ ಹೊರಟರು. ಆಗ ನಮ್ಮ ಹೋದವರು ರವಿಶಂಕರ್ ದೊಡ್ಡಮಾಣಿ ಅವರಿಗೆ ಹೇಳಿದ್ರು ಈ ಥರ ಅಲ್ಲ ಇಡೋದು, ಒಂದು ಬಾಳೆ ಎಲೆ ಹಾಕಿ ಅದರಲ್ಲಿ ಎಲ್ಲ ಐಟಮ್ ಬಡಿಸಿ, ಆಗ ಒಂದು ಅದೊಂದು ಮೀಡಿಯಾ ಫೋಟೋ ಆಗುತ್ತೆ. ಹಾಗೆ ತೆಗೆದ್ರು ಫೋಟೋ, ಅಲ್ಲಿಂದ 13 ಐಟಮ್ ಮಾಡಿ ಒಂದು ಬಾಳೆಯಲ್ಲಿ ಬಡಿಸಿದಿಂದ ಮತ್ತೆ ಮುಂದೆ ಬಂದು ಬಂದು ಬಂದು ಪ್ರತಿ ವರ್ಷ ಅವರು ಜಾಕ್ ಫೆಸ್ಟಿವಲ್ಗಳು ಮಾಡಲಿಕ್ಕೆ ಶುರುವಾದರು. ಜಾಕ್ ಫೆಸ್ಟಿವಲ್ಗಳು ಹಲಸನ್ನು ಜನರಿಗೆ ಪರಿಚಯಿಸಲಿಕ್ಕೆ, ಹೊಸ ಹೊಸ ಅಡುಗೆಗಳನ್ನು ಮಾಡಲಿಕ್ಕೆ, ಏನೋ ಮಾಡಿದ್ದನ್ನು ಮಾರಲಿಕ್ಕೆ ಒಂದು ದೊಡ್ಡ ಸಾಧನಗಳಾಗಿ ನಿಂತುಕೊಂಡಿತ್ತು. ಹಾಗೆ ನಾವೇನು ಮಾಡಿದೆವು ಅಂದರೆ ಇದರ ಈ ಥರದ್ದನ್ನೆಲ್ಲ ನಾವು 2-3 ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ವಿ. ಒಂದು ನಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸೋದು, ಎರಡನೇದು ನಮ್ಮ ಪತ್ರಕರ್ತ ಮಿತ್ರರಿಗೆಲ್ಲ ಒಂದು ಇಮೇಲ್ ಬುಲೆಟಿನ್ಗಳನ್ನು ಕಳಿಸೋದು, 3 ಪ್ಯಾರಾಗ್ರಾಫು ಒಂದು ಫೋಟೋ. ಅದು ಕೆಲವರು ಹೇಳಿದ್ದು ನಾವು ಇದನ್ನು ಬಳಸ್ಕೊಳ್ಬೋದು, ಧಾರಾಳ ಬಳಸ್ಕೊಳ್ಬೋದು ಅಂತ. ಈಗ ನೀವು ಒಂದು ಅಭಿಯಾನಕ್ಕೆ ಹೋದಾಗ ನನ್ನ ಪತ್ರಿಕೆಯಲ್ಲಿ ಮಾತ್ರ ಅಂತ ಆ ಕ್ರೆಡಿಟ್ ತಗೊಳ್ಳಿಕ್ಕೆ ಅಲ್ಲ ಮಾಡು, ಬೇರೆ ಬೇರೆ ಕಡೆ ಬರಲಿ. ನೀವು ಹಂಚಿಕೊಂಡು ಮಾಡಿದಾಗ ನಮಗೆ ಸಂಪರ್ಕಗಳು ಸಿಗ್ಲಿಕ್ಕೆ ಶುರುವಾಯಿತು. ನಮಗೊಂದು 20-25 ಜಾಕ್ ಫೆಸ್ಟಿವಲ್ಗಳಾದಾಗ ನಮಗೊಂದು ದೊಡ್ಡ ಕೊರತೆಯನ್ನು ಕಂಡಿತು ಅಂದರೆ, ಹಲಸಿನ ಹಬ್ಬ ಮಾಡಿದ್ದಾರೆ ತುಂಬ ಉತ್ಸಾಹದಲ್ಲಿ, ಆದರೆ ಒಬ್ಬರು ಹಲಸಿನ ಹಬ್ಬ ಮಾಡಿದ ಎ ಅಂತ ಹೇಳುವವರಿಗೆ ಬಿ ಅನ್ನು ಗೊತ್ತಿಲ್ಲ. ಇದು ಪರಸ್ಪರ ಗೊತ್ತಿದ್ದರೆ ತುಂಬ ನಮ್ಮ ನೋವು ನಲಿವುಗಳ ಹಂಚಿಕೆಯಾಗಿ ಅದಕ್ಕೊಂದು ಸ್ಫೂರ್ತಿ ಬರುತ್ತೆ. ಹಾಗೆ ಅದನ್ನು ಒಂದು ಪ್ರಯತ್ನ ಮಾಡಿದೆವು. ಹಾಗೆ ಒಂದು ಕಾಲಘಟ್ಟದಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು, ನಾವು ಮಹಾರಾಷ್ಟ್ರದಲ್ಲಿ ಒಂದು ಹಲಸಿನ ಹಬ್ಬ ಮಾಡಬೇಕು ಅಂತ ವೈಸ್ ಚಾನ್ಸಲರ್ಗೆ, ಆಗ ನಮಗೆ ಅವರ ಮೇಲ್ ಎಕ್ಸ್ಚೇಂಜ್ ಎಲ್ಲ ಇತ್ತು, ಆಗ ಇನ್ನು ವಾಟ್ಸಪ್ ಅಷ್ಟು ಬಂದಿಲ್ಲ, ಅವರಿಗೆ ಸ್ವಲ್ಪ ನಮ್ಮನ್ನು ಗೊತ್ತಿತ್ತು. ಅವರು ಹೇಳಿದರು, ಪಡ್ರೆಯವರೇ ನೀವು ನಮ್ಮ ಬೆಂಬಲಕ್ಕೆ ನಿಂತರೆ ಯಾಕೆ ಮಾಡಬಾರ್ದು, ನಾವು ಮಾಡ್ತೀವಿ, ಈವರೆಗೆ ಮಾಡಿಲ್ಲ ನಾವು ಮಾಡ್ತೀವಿ ಅಂತ ಹೇಳಿದರು. ಮಾಡೋಣ ಅಂತ ಹೇಳಿದ್ರು. ಮತ್ತೆ ಇಡೀ ಮಹಾರಾಷ್ಟ್ರದಲ್ಲಿ ಕೊಂಕಣ್ನಲ್ಲಿ ಹೆಚ್ಚು ಹಲಸಿನ ಚಟುವಟಿಕೆ ಇರೋದು. ದಾಪೋಲಿ ಯೂನಿವರ್ಸಿಟಿ ಅಂತ ಪ್ರೈಮ್ ಯೂನಿವರ್ಸಿಟಿಗೆ ಹಲಸಿನ ಹಬ್ಬ ಮಾಡುವಾಗ ಮಹಾರಾಷ್ಟ್ರದಲ್ಲಿ ಹಲಸಿನ ಆಕ್ಟಿವಿಸ್ಟ್, ಹಲಸಿನ ಕೆಲಸ ಮಾಡುವವರು ಯಾರಿದ್ದಾರೆ ಅಂತ 28 ಜನ ಇದು ಅಡ್ರೆಸ್ ಕಳಿಸಿಕೊಟ್ಟಿದ್ದು ಅಡಿಕೆ ಬಂತು. ಹಾಗೆ ಒಂದು ಹಂತದಲ್ಲಿ ಬೆಂಗಳೂರಿನಲ್ಲಿ ಕಾನ್ಫರೆನ್ಸ್ ಇದು ಹಲಸಿನ ಹಬ್ಬ ಆದಾಗ ಯಾರನ್ನ ಗೆಸ್ಟ್ಗಳಾಗಿ ಪ್ರೆಸೆಂಟೇಷನ್ಗೆ ಇದು ರಿಸೋರ್ಸ್ ಪರ್ಸನ್ ಆಗಿ ತರಿಸ್ಬೋದು ಅಂತ ಪೂರ್ತಿ ನಮ್ಮ ಸಲಹೆ ಮೇಲೆಗೆ ಹೋಯಿತು. ಯಾಕೆ ನಾವಲ್ಲದೆ ಬೇರೆ ಯಾರೂ ಸಲಹೆ ಕೊಡುವಷ್ಟು ಈ ನಿಮ್ಮ ಅದೇ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡುವವರನ್ನ ಪರಿಚಯ ಇರಲಿಲ್ಲ. ಈಗ ಬಿಡಿ, ಈಗ ತುಂಬ ಬದಲಾವಣೆ ಆಯಿತು. ನಾವೊಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, ಬಹುಶಃ ಒಂದು 8 ಹಿಂದೆ, ಅರಣ್ಮೂಲ ಜಾಕ್ ಫ್ರೂಟ್ ವಾಟ್ಸಪ್ ಗ್ರೂಪ್ ಅಂತ. ಇವತ್ತು ಆ ಗ್ರೂಪಿನಲ್ಲಿ ಬಹಳ ಸ್ಟ್ರಿಕ್ಟೆಸ್ಟ್ ಗ್ರೂಪ್ ಅಂತ ಹೆಸರು ಪಡ್ಕೊಂಡಿದೆ. ಭಾರತದ ಬೇರೆ ಬೇರೆ ಕೃಷಿಕರು, ಆಮೇಲೆ IAS ಆಫೀಸರ್ಸು, ಜರ್ನಲಿಸ್ಟು, ಉದ್ಯಮಿಗಳು ಎಲ್ಲ ಇದ್ದಾರೆ. ಮಾತ್ರ ಅಲ್ಲ, ಹಲಸು ಬೆಳೆಸುವ ಇತರ ದೇಶಗಳ ಸ್ಪ್ರಿಂಕ್ಲಿಂಗ್ ಆಫ್ ಮೆಂಬರ್ಸ್, ಶ್ರೀಲಂಕಾದವರಿದ್ದಾರೆ, ಮಲೇಷ್ಯಾದವರಿದ್ದಾರೆ, ಆಸ್ಟ್ರೇಲಿಯಾದವರಿದ್ದಾರೆ. ಹಾಗೆ ಇದೆಲ್ಲ ಒಂದಕ್ಕೊಂದು ಕೂಡಿಸ್ತಾ ಹೋಯ್ತು. ಅಲ್ಲಿ ಏನಾಗಿದೆ, ನಮ್ಮಲ್ಲಿ ಏನು ಕೊರತೆ ಇದೆ, ಅಥವಾ ನಾವು ಮಾಡಿದ್ದು ಅವರು ಮಾಡಿದ್ದೇನಿದೆ, ತುಂಬ ಇದೆ ಸರ್. ಈಗ ನೋಡಿ, ಹಲಸಿನ ಗುಜ್ಜೆಯನ್ನು ನಾವು ತರಕಾರಿಯಾಗಿ ಬಳಸ್ತೇವೆ, ಕರ್ನಾಟಕದ ಕೆಲವು ಭಾಗದಲ್ಲಿ ಕಳಿಸ್ತಾರೆ. ಅದೇ ಹಲಸಿನ ಗುಜ್ಜೆ ದಾಟಿ ಬೆಳೆ ಚಕ್ಕೆ ಅಂತ ಹೇಳ್ತಾರೆ. ಹಲಸಿನ ಕಾಯಿ ಆದಾಗ ಅದನ್ನು ತರಕಾರಿಯಾಗಿ ಬಳಸಲಿಕ್ಕಾಗತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಷ್ಟ್ಯಾಕೆ ನೀವು ಹೇಳ್ತೀರಿ, ನೀವು ಮೆಕ್ಸಿಕೋಕ್ಕೆ ಹೋದರೆ 25 ಹಿಂದೆ ಮೆಕ್ಸಿಕೋದಲ್ಲಿ ಹಲಸು ಇದ್ದಿರಲಿಲ್ಲ, ಗೊತ್ತಿರಲಿಲ್ಲ ಅವರಿಗೆ. ಒಬ್ಬರು ಅವರ ಬೂಟಿನಲ್ಲಿ ಹಲಸಿನ ಬೀಜ ತಂದು ಅಲ್ಲಿ ಬೀಜ ಹಾಕಿದ್ರು. ಈಗ ಮೆಕ್ಸಿಕೋ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಹಲಸಿನಲ್ಲಿ ಅಂತ ಹೇಳಿದರೆ, ಅಮೆರಿಕಕ್ಕೆ ಹಲಸಿನ ಹಣ್ಣನ್ನು 12 ಎಕ್ಸ್ಪೋರ್ಟ್ ಮಾಡ್ತಾರೆ. ಅದು ಬಹಳ ಕಷ್ಟಕರ ರೀತಿಯಲ್ಲಿ, ನಿಮ್ಮ ಏನು ಹೇಳ್ತೇವೆ, ರೀಫರ್ ಟ್ರಕ್ಗಳು, ರೆಫ್ರಿಜರೇಟೆಡ್ ಟ್ರಕ್ ಮುಖಾಂತರ ಕಳಿಸ್ತಾರೆ. ಅದು ಕಳಿಸುವ ಮೊದಲು ಆ ಹಲಸಿಗೆ ನೀವು, ನಮ್ಮ ಟೈರಿಗೆ ಗಾಳಿ ಹಿಡಲಿಕ್ಕೆ ಕಂಪ್ರೆಸರ್ ಇದೆಯಲ್ಲ, ಆ ಥರ ಕಂಪ್ರೆಸ್ನಲ್ಲಿ ಗಾಳಿ ಹಿಡಿಬೇಕು. ಯಾಕಂದರೆ ಅದರಲ್ಲಿ ಎಲ್ಲಾದರೂ ಒಂದು ಕೀಟದ ಒಂದು ಮೊಟ್ಟೆ ಕಂಡರೆ ಆ ಇಡೀ ಲಾಟನ್ನು ಉರಿಸ್ಲಿ ವಿಡಿಯೋ ಕೊಡಬೇಕು, ಅವರು ದಂಡ ಕಟ್ಟಬೇಕು. ಯಾಕಂದರೆ ನೀವು ಉತ್ತರ ಅಮೆರಿಕಕ್ಕೆ ಒಂದು ರೋಗಾಣುವನ್ನು ಕೊಟ್ಟಿದ್ದೀನಿ. ಹಾಗಾಗಿ ಇದನ್ನೆಲ್ಲ ಮೀರಿ ಕೂಡ ಅಲ್ಲಿಂದ ಕಳಿಸ್ತಾರೆ. ಆ ಮೆಕ್ಸಿಕೋದಲ್ಲಿ ಹಲಸಿನ ಕಾಯಿ ಸಿಕ್ಕಿದ್ರೆ ಏನು ಮಾಡ್ತಾಯಿದ್ರು ಸರ್, ಕಂಪೋಸ್ಟ್ ಮಾಡ್ತಾಯಿದ್ರು, ಮಣ್ಣಿಗೆ ಹಾಕ್ತಾಯಿದ್ರು. ಅದೇ ಮೆಕ್ಸಿಕೋದಲ್ಲಿ ಈಗ ನಮ್ಮ ಈ ನೆಟ್ವರ್ಕ್ಗಳ ಕಾರಣದಿಂದಾಗಿ ಹೋಟೆಲ್ಗಳಲ್ಲಿ ಇದರದ್ದು ಕರಿಗಳನ್ನು ಮಾಡುವಂತಹ ಅಭ್ಯಾಸ ಬಂದಿದೆ. ಹಾಗೆ ಈ ಇವತ್ತು ನಾನು ಹೇಳಿದೆ, ಈ ಡಿಜಿಟಲ್ ಮೀಡಿಯಾ ಸ್ಟ್ರಾಂಗ್ ಆದಾಗ, ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆದಾಗ ಜಗತ್ತು ತುಂಬ ಕುಂಠಿತ ಆಯಿತು. ಒಬ್ಬರು ಲಾ ಜಾಕಾ ಮೊಬೈಲ್ ಅಂತ ಈ ಮೆಕ್ಸಿಕೋದಿಂದ ಹಲಸು ಮಾರಲಿಕ್ಕೆ ಬೇಕಾಗಿ ಒಂದು ಕುಟುಂಬದ ತುಂಬ ಹಲಸು ಬೆಳೆಸುವ ಒಂದು ಕುಟುಂಬದ ಹೆಣ್ಮಗಳು ಬಂದು ಕ್ಯಾಲಿಫೋರ್ನಿಯಾದಲ್ಲಿ ಕಂಡಾಗ ಅವರಿಗೆ ಹಲಸಿನ ಅದರ ಏನು ತಯಾರಿಗಳ ಪರಿಚಯ ಇವರಿಗಿಲ್ಲ ಅಂತ ಅವರು ಮುಂದೆ ಮುಂದೆ ಹೋಗಿ ಅಲ್ಲಿ ಒಂದು ಟ್ರಕ್ ಮಾಡಿ, ಲಾಜಾಕಾ ಮೊಬೈಲ್ ಅಂತ ಮಾಡಿ ಆ ಟ್ರಕ್ಕನ್ನೇ ಓಡಾಡಿಸಿ ಅದರಲ್ಲಿ ತಿಂಡಿ ಮಾಡಿ ಇವತ್ತು ತುಂಬ ಸಕ್ಸಸ್ ಆಗಿದ್ದಾರೆ. ಅವ್ರ ಹತ್ರ ನಾವು ನಮ್ಮ ಎರಡು ಅಮೆರಿಕನ್ ಮಿತ್ರರ ಮುಖಾಂತರ ಅದೊಂದು ಕವರ್ ಸ್ಟೋರಿ ಮಾಡಿಸಿದ್ವಿ. ಆಗ ಕೇಳಿದರೆ ಅವರು ಹೇಳೋದು, ನನಗೆ ಇನ್ಸ್ಪಿರೇಷನು ಭಾರತದ ಶ್ರೀಪಡ್ರೆಯವರು ಅಂತ. ಅವ್ರು ನನಗೂ ಅವರು ಮುಖ ಕಂಡಿಲ್ಲ, ಅವರ ಭಾಷೆ ನನಗೆ ಬರೋದಿಲ್ಲ ಸ್ಪ್ಯಾನಿಷು. ಬಟ್ ಈಗ ನೋಡಿ, ಡಿಜಿಟಲ್ ಮೀಡಿಯಾದಲ್ಲಿ ನಾವು ಹಾಕುವ ಪೋಸ್ಟ್ಗಳನ್ನು ಕೊಡಿ ನಮಗೆ ಅದು ಒಳ್ಳೆಯದಕ್ಕೂ ಹೋಗ್ಬೋದು, ಕೆಟ್ಟದಕ್ಕೂ ಹೋಗ್ಬೋದು. ಆದರೆ ಇಂಥ ವಿಷಯದಲ್ಲಿ ಒಳ್ಳೆಯದಕ್ಕೆ ಹೋಗೋ ಚಾನ್ಸಸ್ಸೇ ಜಾಸ್ತಿ. ಯಾಕಂದರೆ ನಾವು ಒಳ್ಳೆಯ ಉದ್ದೇಶದ ಇದ್ದರು. ಇದರಲ್ಲಿ ನೋಡಿಕೊಂಡು ಎಷ್ಟೋ ಜನ ಜನರಿಗೆ ಆದ ಆಸಕ್ತಿ ಹುಟ್ಟುವಂಥದ್ದು. ಈಗ ನಮಗೆ ಕಾಡು ಕಿತ್ತಳೆ ಬಗ್ಗೆ ಮರಗಳು ಪೂರ್ತಿ ನಾಶ ಆಗಿದೆ ಅಂತ ಗೊತ್ತಾದ್ದು ಇದರ ಮುಖಾಂತರ. ಯೋ ಹೌದಲ್ಲ, ಇದನ್ನು ನಾವು ಉಳಿಸಬೇಕು ಅಂತ ಒಂದಷ್ಟು ಜನ ಲೈಕ್ ಮೈಂಡೆಡ್ಗಳನ್ನು ಹಿಡೀಲಿಕ್ಕೆ, ನಿಮಗೆ ನಿಮಗೆ ಬಣವೆಯಲ್ಲಿ ಹುಡುಕಿದ ಹಾಗೆ ಎಲ್ಲೂ ಮಾಹಿತಿಯನ್ನು ಹುಡುಕಲಿಕ್ಕಾಗದೆ ಎಷ್ಟು ಫೋನ್ ಮಾಡಬಲ್ಲರಿ ನೀವು? ನಾಳೆ ದಿವಸ ನಿಮಗೊಬ್ಬರು ರಿಸೋರ್ಸ್ ಪರ್ಸನ್ ಬೇಕಾಗಿರೋ, ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡಲಿಕ್ಕೆ ಗೊತ್ತಬೇಕು ಅಂತಿದ್ದರೆ ದಕ್ಷಿಣ ಕನ್ನಡದಲ್ಲಿ ಯಾರೂ ಸಿಕ್ಕದಿದ್ದರೆ ನೀವೇನು ಮಾಡಬೇಕು? ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಇದ್ದಾರಾ ಅಂತ ಕೇಳಿ ಮತ್ತೆ ಅದರಲ್ಲಿ ಅಳೆದು ತೂಗಿ ಜನ ತರಿಸಬೇಕು. ಹಾಗೆ ಅಂಥ ವಿಷಯಕ್ಕೆಲ್ಲ ತುಂಬ ಹೆಲ್ಪ್ ಆಗ್ತಾ ಇದೆ ಇವತ್ತಿನ ದಿನಮಾನದಲ್ಲಿ. ಅದೊಂದು ಸಂತೋಷ. ಎಲ್ಲಿಯೂ ನಮಗೆ ಹೊಂದಿರುವ ದೊಡ್ಡ ಸಂತೋಷ ಪತ್ರಿಕೆಯಲ್ಲಿ ಏನಂತ ಹೇಳಿದರೆ, ಈ ಹಲಸಿನಲ್ಲಿ ಈವರೆಗೆ ಏನೂ ಬಹಳಷ್ಟು ರಿಟರ್ನ್ ಮೆಟೀರಿಯಲ್ ಇಲ್ಲದಂಥ, ಅಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೂ ಕೂಡ ಏನು ರಿಸಲ್ಟ್ ಸಿಕ್ಕದಂಥ, ಡಾಕ್ಯುಮೆಂಟೇಷನ್ ಇಲ್ಲದಂಥ, ಆಕಾರ ಗ್ರಂಥಗಳಿಲ್ಲದಂಥ ಒಂದು ಸಬ್ಜೆಕ್ಟ್ನಲ್ಲಿ ನೀವು ಒಂದು ಮಾಡಿ, ಉದಾಹರಣೆಗೆ ಕಾಡು ಕಿತ್ತಳೆ ಅಥವಾ ತಲಪರಿಗೆ ಅಂತ ಒಂದು ಪಾರಂಪರಿಕ ಜಲ ಸಂರಕ್ಷಣಾ ವ್ಯವಸ್ಥೆ ಇದೆ. ನಾನಲ್ಲ, ನನ್ನ ಸ್ನೇಹಿತರು ಮಲ್ಲಿಕಾರ್ಜುನ ಹೊಸಪಾಳ್ಯ ಅದ್ಭುತ ಕೆಲಸ ಮಾಡಿದ್ದಾರೆ. ತಲಪರಿಗಳು ಎಷ್ಟೋ ಪುನರ್ಜೀವನ ಆಗಿದೆ. ತಲಪರಿಗೆ ನಾವು 10 ವರ್ಷ ಹಿಂದೆ ತಲಪರಿಗೆ ಅಂತ ಗೂಗಲಲ್ಲಿ ಸರ್ಚ್ ಕೊಟ್ಟರೆ 1.5 ರಿಸಲ್ಟ್ 2 ರಿಸಲ್ಟ್ ಸಿಗ್ತಾ ಇತ್ತು. ಇವತ್ತು 150 ರಿಸಲ್ಟ್ ಸಿಗ್ತದೆ. ಎಲ್ಲೂ ಜನರ ಮನದಲ್ಲಿ ಇಲ್ಲದಂಥ ತಲಪರಿಗೆಯನ್ನು ಅವರು ಹಿಡಿದು ಒಂದು ಪುಸ್ತಕ ಮಾಡಿದರು, ಒಂದು ಅದರ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿದರು, ಮತ್ತು ಅವರು ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಸೇರಿಕೊಂಡು ತುಂಬ ಅಧಿಕಾರಿಗಳನ್ನು ಇಂಪ್ರೆಸ್ ಮಾಡಿ ತಲಪರಿ ಒಂದು ಲಾರಿ ನಿಲ್ಲಿಸುವಷ್ಟು ಜಾಗದ ಒಂದು ನೀರಿನ ಮೂಲ, ಕಷ್ಟಕಾಲದಲ್ಲಿ ಒಂದು 100-150 ಎಕರೆಯಷ್ಟು ಗದ್ದೆಗಳಿಗೆ ಪ್ರೊಟೆಕ್ಟಿವ್ ಇರಿಗೇಷನ್ ಕಳಿಸಿಕೊಡ್ತದೆ ಅಂತ ಹೇಳಿದ ತಲಪರಿಗೆ ಅದ್ಭುತ ನಮಗೆ ಅರ್ಥ ಆಗಬೇಕು. ಹಾಗೆ ಕೆಲವೊಂದು ವಿಷಯಗಳು ನಾನು ಆಗಲೇ ಹೇಳಿದೆ. ಇದು ಏನೂ ಇಲ್ಲದೆ, ಏನೂ ಬ್ಯಾಕ್ಗ್ರೌಂಡ್ ಇಲ್ಲದಂತ ಇದರಲ್ಲಿ ನಾವಾಗಿ ಅಗೆದು ಬಗೆದು ಹೊರಗೆ ತರುವಂಥದ್ದು. ಈಗ ನೀವು ಈ ಜ್ಯಾಕ್ ಫ್ರೂಟ್ ಅಥವಾ ನಮ್ಮ ಹಲಸಿನ ಬಗ್ಗೆ ಬರುವುದಿರ, ನಾವು ಚಿಕ್ಕಂದಿನಿಂದಾಗ ಸಾಮಾನ್ಯವಾಗಿ ಮಾತು ಎಷ್ಟಿದ್ರೂ ಕೂಡ ಅದು ದೊಡ್ಡ ಕಲ್ಪವೃಕ್ಷ, ಕಾಮಧೇನು ಕಲ್ಪವೃಕ್ಷದ ಹಾಗೆ, ಈಗ ಮಲಯಾಳದಲ್ಲಿ ಹೇಳುವ ಹಾಗೆ ಮೋರಿಂ ಚಕ್ಕೆ ಇರೋದು ಅಂತ, ಆ ಮಜ್ಜಿಗೆ ಬಿಟ್ಟು ಎಲ್ಲವೂ ಕೂಡ ನಾವು ಅದರಲ್ಲಿ ಮಾಡಬಹುದು ಅಂತ ಇದ್ರು. ನಮ್ಮ ಕಡೆಗೆ ಅದ್ ಹೇಳಿದ್ರೆ ಕರಾವಳಿಯ ಈ ಭಾಗದಲ್ಲಿ ಬಹುಶಃ 2 ವೆರೈಟಿಯ ಇದ್ದದ್ದು ನಮಗೆ ಗೊತ್ತಿದ್ದದ್ದು. ಒಂದು ವೆರೈಟಿ ಅದು ತುಳುವ ಮತ್ತು ಬರಿಕೆಯಲ್ಲಿ, ಒಂದು ವೆರೈಟಿ ಅಂತೂ ನಮಗೆ ಹೆಚ್ಚು ಉಪಯೋಗ ಇಲ್ಲ, ಅದು ಅಷ್ಟು ಗಟ್ಟಿ ಇಲ್ಲ ಅನ್ನುವ ಕಾಲ ಘಟ್ಟದಲ್ಲಿ ಇದ್ದೆವು. ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಡೆ ಹಲವಾರು ವೆರೈಟಿಗಳು ಬರ್ತಾ ಇದ್ದಾವೆ. ಇದರಲ್ಲಿದ್ದ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಇದು ಒಂದು ಫಲ ಕೊಡಲಿಕ್ಕೆ ವರ್ಷಗಳು ತುಂಬ ಬೇಕು ಅಂತ ಈ ಥರದ ಒಂದು ಮನಸ್ಥಿತಿಗಳು ಇತ್ತು. ಇದನ್ನೆಲ್ಲ ಬದಿಗೆ ಸರಿಸಲಿಕ್ಕೆ ಏನಾದರೂ ಪ್ರಯತ್ನಗಳು? ಇಲ್ಲ, ಅದಕ್ಕೆ ಆಟೋಮೆಟಿಕಲಿ ನೀವು ಅದರ ಸ್ಥಾನ ಜಾಸ್ತಿ, ಸ್ಥಾನ ಮೇಲಕ್ಕೇರಿದ ಹಾಗೆ ಇವೆಲ್ಲ ಸಹಜವಾಗಿ. ಒಂದು ಸಣ್ಣ ಸ್ಪಷ್ಟೀಕರಣ ಹೇಳಬೇಕು. ಈಗ ನಾವು ತುಳುವ ಮತ್ತು ಬಕ್ಕೆ, ಹಿಂದಿಯಲ್ಲಿ ಕಾಪ ಮತ್ತು ಕಾಪ ಅಂದರೆ ಬಕ್ಕೆ ಹಾಗೆ ಹೇಳ್ತೀವಿ. ಇದು ಆ್ಯಕ್ಚುಲಿ ವೆರೈಟಿ ಅಲ್ಲ, ವರ್ಗ, ಇಟ್ಸ್ ಎ ಟೈಪ್. ಆದರೆ ಅದರಲ್ಲಿ ಕೂಡ ಏನಂತ ಹೇಳಿದರೆ, ಕಡಿಮೆ ಮಳೆ ಬೀಳುವ ಪ್ರದೇಶಕ್ಕೆ ಹೋಗಿ, ನೀವು ಪನ್ರುತಿಗೆ ಹೋಗಿ, ತುಮಕೂರಿಗೆ ಹೋಗಿ, ಬೆಂಗಳೂರಿಗೆ ಹೋಗಿ, 1500ಕ್ಕಿಂತ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ನೀವೇನು ತುಳುವ ಅಂತ ಹೇಳ್ತೀವಿ, ಸಾಫ್ಟ್ಲೆಸ್ಟ್ ಜ್ಯಾಕ್ ಫ್ರೂಟ್ ಅಂತ ನಾವೇನು ಕರಿತೇವೆ, ಅದು ಬಹಳ ಕಡಿಮೆ ಅಥವಾ ಇಲ್ಲ. ಇವು ಎರಡೂ ಟೈಪ್ಗಳಿರುವುದು ಎಲ್ಲಿ ಅಂದರೆ, ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ. ಶಿರಸಿಯಲ್ಲಿ ಬಕ್ಕೆ ಕಡಿಮೆ, ಅಸ್ಸಾಮಿಗೆ ಹೋದರೆ ಬಕ್ಕೆ ಕಡಿಮೆ, ತುಳುವ ಜಾಸ್ತಿ, ಕೇರಳಕ್ಕೆ ಬಂದರೆ ಒಂದು 40% ತುಳುವ ಇರಬಹುದು, ಈ ಥರ ಇದೆ. ಅದು ಟೈಪ್ಗಳು. ಆದರೂ ಆಗಲೇ ಹೆಸರುಗಳಿತ್ತು ಕೆಲವು, ಅವರವರ ಮನೆಯಲ್ಲಿ ತುಂಬ 108 ಹೆಸರುಗಳಿತ್ತು. ಅದು ವೆರೈಟಿಗಳು ಮತ್ತು ಹೆಸರುಗಳು. ಅದು ಒಂದೊಂದೇ ಜನ ಬೇರೆ ಬೇರೆ ಗುಣಕ್ಕೆ, ಬೇರೆ ಬೇರೆ ಗುಣದ್ದು, ಪರಿಮಳದ್ದು, ಈ ಥರ ಸಂಪಿಗೆ ಬಕ್ಕೆ, ಈ ಥರ ಎಲ್ಲ ಹೆಸರುಗಳಾಗಿ ಬರಲಿಕ್ಕೆ ಶುರುವಾಯಿತು. ಮತ್ತು ನೀವು ಹೇಳಿದ ಒಳ್ಳೆಯ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್, 4-5-6 ವರ್ಷ ಬೇಕಾಗ್ತಿತ್ತು. ಆಗ ಬೀಜ ಹಾಕ್ತಾಯಿದ್ರು, ಕಸಿ ಅಂತ ಹೇಳುವಂಥದ್ದು ಕೂಡ ಭಾಳ ಇರಲಿಲ್ಲ. ಮಾವಿನ ಕಸಿ ಅಷ್ಟು ಸುಲಭ ಅಲ್ಲ, ಹಲಸಿನ ಕಸಿಯಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಜಾಸ್ತಿ ಇದೆ. ಆದರೆ ಕಸಿ ಬಂತು, ಅದರಲ್ಲಿ ಬಡ್ಡಿಂಗ್ ಬಂತು. ನಮ್ಮ ಜಾಕ ಅನಿಲ್ ಅವರು, ಅವ್ರದ್ದೇ ಒಂದು ಕಾಂಟ್ರಿಬ್ಯೂಷನ್ ಇದೆ. ಬಟ್ ಕಣ್ಣು ಕಸಿ ಮಾಡಿದ್ದು ಅವರು ಪ್ರಥಮ ಈ ಭಾಗದಲ್ಲಿ. ಈಗ ಬೇರೆ ಬೇರೆ ಇದೆ, ಟಾಪ್ ವರ್ಕಿಂಗ್ ಕೂಡ ಮಾಡಲಿಕ್ಕೆ ಶುರು ಮಾಡಿದರು. ಕೃಷಿ ಆಗ್ತಾ ಇರಲಿಲ್ಲ, ಹಲಸಿನ ಕೃಷಿ ಇರಲಿಲ್ಲ ಸರ್, ಕಲ್ಟಿವೇಷನ್ ಸಾಗುವಳಿ ಅಂತ ಹೇಳುವಂಥದ್ದು ಇರಲಿಲ್ಲ. ಹಣ್ಣು ತಿಂದ, ಬಿಸಾಕಿದ, ಅದರಲ್ಲಿ ಗಿಡ ಆಯಿತು, ಹುಟ್ಟಿದ್ದು, ಅದರಲ್ಲಿ ಕೃಷಿ ಅಂತ ನಾವು ಕರೀಲಿಕ್ಕಾಗೋದಿಲ್ಲ. ಕೃಷಿ ಶುರುವಾಗಿದ್ದೇ ಇತ್ತೀಚೆಗೆ. ಕೃಷಿ ಶುರುವಾಗುವಾಗ ಮತ್ತೆ ಪ್ರಶ್ನೆಗಳು ಬಂತು. ಆಗ ಈ ಒಂದೊಂದು ತಳಿಯನ್ನು ಜನ ಏನು ವೆರೈಟಲ್ ಕಾನ್ಷಿಯಸ್ನೆಸ್, ತಳಿ ಪ್ರಜ್ಞೆಗಳು ಬರಲಿಕ್ಕೆ ಶುರುವಾಯಿತು. ನಾವು ಮೊತ್ತ ಮೊದಲು ಗಮ್ಲೆಸ್ ಅಂತ ನನಗೆ ಮೊನ್ನೆ ಕೂತ್ಕೊಳ್ಳುವ ಆಲೋಚನೆ ಆಯಿತು. ಗಮ್ಲೆಸ್ ಹೇಳುವ ಹಲಸಿನ ಹೆಸರು ಕೊಟ್ಟಿದ್ದು ನಾವು. ಇವತ್ತು ಇಂಡ್ಯಾದಲ್ಲಿ ಆಂಧ್ರ ನರ್ಸರಿಯಲ್ಲಿ ಲೋಡ್ ಗಟ್ಟಲೆ ಬೇಕಿದ್ದ ಗಮ್ಲೆಸ್ ಕೊಡ್ತಾರೆ ಹಣ್ಣನ್ನು. ಇಲ್ಲಿ ಟಿಮೋತಿ ಮ್ಯಾನೇಜಸ್ ಅಂತ ಹೇಳುವವರೊಬ್ಬರು, ಎಲ್ಲಿ ಅಂತ ಹೇಳಿದರೆ ಆಜಾದ್ ಬಿಸ್ಕೆಟ್ ಫ್ಯಾಕ್ಟ್ರಿ ಇತ್ತು, ಆ ಜೆಪ್ಪು ಅಂತ ಕಾಣ್ತದೆ, ಅಲ್ಲಿ ಹತ್ತಿರ ಅವರ ಮನೆ ಕಾಂಪೌಂಡ್ನಲ್ಲಿ ಹತ್ತಿರದಲ್ಲಿ ಇತ್ತ ಮರ. ನಾನು ಹೋಗಿದ್ದೆ, ನನಗೊಂದು ಹಣ್ಣು ಕೊಟ್ಟಿದ್ದರು ಅವರು. ಅದು ಇನ್ನೇನು ನಾಶ ಆಗುವ ಹಂತದಲ್ಲಿತ್ತು. ಅದನ್ನು ಮಾಲಿಂಗೇಶ್ವರ ಭಟ್ ಅಂತ, ಶ್ರೀ ನರ್ಸರಿ ಅಂತ ಜಾಲ್ಸೂರ್ನವರು ತಗೊಂಡು ಬಂದರು. ನನಗೊಂದು ಇನ್ಲ್ಯಾಂಡ್ ಲೆಟ್ರಲ್ಲಿ ಬರೆದು, ದೋಸೆ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ, ಅದರ ಗುಣವಿಶೇಷಗಳು ಬರೆದರು. ಅದನ್ನು ನಾವು ಪಬ್ಲಿಷ್ ಮಾಡುವಾಗ ಅದರಲ್ಲಿ ಮೇಣ ಇಲ್ಲ, ನೀವು ಹೀಗೆ ಹಣ್ಣನ್ನು ಹೀಗೆ ಉಜ್ಜಿದ್ರೂ ಏನಾಗೋದಿಲ್ಲ ಅಂತ. ಹಣ್ಣಾಗುವ ಮೊದಲು ಸ್ವಲ್ಪ ಮೇಣ, ಹಣ್ಣು ಕರೆಕ್ಟ್ ಆಗುವಾಗ ಅದರಲ್ಲಿ ಮೇಣಗಳು ಇಲ್ಲ, 1-2 ಡ್ರಾಪ್ ಇರಲೂಬಹುದು. ಅದನ್ನು ಪಬ್ಲಿಷ್ ಮಾಡುವಾಗ ಏನಾದಕ್ಕೊಂದು ಹೆಸರು ಕೊಡಬೇಕಲ್ಲ, ಹಾಗೆ ಗಮ್ಲೆಸ್ ಅಂತ ಕೊಟ್ಬಿಟ್ವಿ. ಅದನ್ನು ಇವರು ಶ್ರೀನರಸರಿಯವರು ಗ್ರಾಫ್ಟ್ ಮಾಡಿದರು. ಅದರ ನಡುವೆ ನಮ್ಮ ಹರಿಶ್ಚಂದ್ರ ಶೆಟ್ಟರು ಹೋಗಿ ಅದನ್ನು ಎರಡು ಎಗೆ ಅವರಿಂದ ಕೇಳಿ ತಂದು ಅವರು ಟಾಪ್ ವರ್ಕ್ ಮಾಡಿದ ಕಾರಣ ಇವತ್ತು ಚರಿತ್ರೆಯಲ್ಲಿ ಕೆಲವೊಂದು ಸರ್ತಿ ಅವರೇ ಅದನ್ನು ಮಾಡಿದ್ದು ಅಂತ ಹೇಳುವ ರೀತಿಯಲ್ಲೆಲ್ಲ ಬಂತು. ಇರಲಿ, ತಳಿ ಪ್ರಜ್ಞೆಗಳು ನಿಧಾನವಾಗಿ ಬರಲಿಕ್ಕೆ ಮಟ್ಟಮ್ ಹಲಸು. ಈಗೇನಾಗಿದೆ ಅಂದರೆ ಈ ಈ ತಳೀಯ ಶೋಧದಲ್ಲಿ ಹೆಚ್ಚು ಕೆಲಸ ಮಾಡಿದ್ದು ಖಾಸಗಿಯವರು, ನರ್ಸರಿಯವರು, ಯೂನಿವರ್ಸಿಟಿಯವರು, ಸಂಶೋಧನಾ ಕೇಂದ್ರಗಳು ಇವು ಗೌರ್ಮೆಂಟ್ ಹಣದಿಂದ ನಡೀತಾ ಇರುವಲ್ಲಿ ತಳಿ ಶೋಧ ಮತ್ತು ತಳಿ ಬಿಡುಗಡೆ ಆಗಿರುವಂಥದ್ದು ಬೆರಳೆಣಿಕೆಯದ್ದು. ಇವತ್ತು ನಮ್ಮಲ್ಲಿ ಅದ್ಭುತವಾದಂಥ ತಳಿಗಳು ನರ್ಸರಿಯವರು ಬೇರೆ ಬೇರೆ ನರ್ಸರಿಯವರು ಬಿಡುಗಡೆ ಮಾಡಿದ್ದಾರೆ. ಹಾಗೆ ಮಾಡ್ತಾ ಇರುವಾಗ ಇದೊಂದು ಇದು ಹೊರಗಿಂದ ಬಂತು, ಯಾವುದೊಂದು ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ ಹೇಳುವಂಥದ್ದು ಒಂದೇ ವರ್ಷದಲ್ಲಿ ಬೆಳೆ ಕೊಡ್ತದೆ ಅಂತ. ಒಂದು ಪಾಲಿಬ್ಯಾಗ್ನಲ್ಲಿ ಹಲಸು ಕಂಡಾಗ ಜನ ನಿಬ್ಬೆರಗಾಗಿಬಿಟ್ರು. ಅವರಿಗೆ ಹಣ್ಣು ಚೆನ್ನಾಗಿ ರುಚಿ ಇದೆಯಾ ಅಂತಲೂ ಕೇಳೋದು ಬರ್ತುಬಿಟ್ಟು ನನಗೊಂದು ನನ್ನ ಅಣ್ಣನಿಗೊಂದು ಅಂತ. ಆ ಥರದ್ದೊಂದು ಎರಡು ಮೂರು ಮರಗಳಿವೆ. ವಾಡಾ ಅಂತ ಒಂದು ವೆರೈಟಿ ಇದೆ, ಸಿಂಗಾಪುರ ಮೂಲದ್ದು. ಅದು ಇವತ್ತು ಜನ ಈ ಬಹುಶಃ ಈ ವಿಯೆಟ್ನಾಂ ಸೂಪರ್ ಅರ್ಲಿಯ ಹೆಸರಿನಲ್ಲಿ ತುಂಬ ಜನರನ್ನು ಸೋಲಿಸಿದ್ದು ಆಗಿದೆ. ಒಂದು ನರ್ಸರಿಯವರು 1,000 ರೂಪಾಯಿಗೆ ಅದಕ್ಕೇನೋ ಬೇರೆ ಹೆಸರಿಟ್ಟು ಮಾರಿದರು. ಈಗ ನಿಧಾನವಾಗಿ ಕೇರಳದಲ್ಲಿ ಅದು ಅಂಥ ಉತ್ಕೃಷ್ಟ ಹಣ್ಣಲ್ಲ, ಅದರಲ್ಲಿರೋ ಕೊರತೆಗಳೆಲ್ಲ ಕಾಣಲಿಕ್ಕೆ ಶುರುವಾಗಿದೆ. ಅದೇನೇ ಇರಲಿ, ಅದು ಬದಿಗಿಡೋಣ. ಬಟ್ ಈಗ ಜನ ಕೃಷಿ ಮಾಡಲಿಕ್ಕೆ ಶುರು ಮಾಡಿದರು. ನಮ್ಮ ಕರ್ನಾಟಕ ಬಹುಶಃ ಪ್ಲ್ಯಾಂಟೇಷನ್ ಇದ್ದಿರಲಿಲ್ಲ, ಸ್ಕ್ಯಾಟರ್ಡ್ ಪ್ಲ್ಯಾಂಟಿಂಗ್ ಅಂತ ಹೇಳ್ತೀವಿ, ಅಲ್ಲಲ್ಲಿ ನೆಟ್ಟಿದ್ದು ಮಾತ್ರ ಇತ್ತಷ್ಟೇ. ಬಟ್ ಕರ್ನಾಟಕದ ಅಂತೆ ಮೊತ್ತ ಮೊದಲು ನಮ್ಮ ಹಿತ್ತಲ ಮನೆಯವರು ಇದನ್ನೆಲ್ಲ ಗಮನಿಸಿದವರು. ಅವರು ಹಲಸಿಗೆ ಬಗ್ಗೆ ದೊಡ್ಡ ಕೆಲಸ ಮಾಡಿದವರು ಅವರು ಸದ್ದಿಲ್ಲದೆ. ಅವರು ಹೇಳ್ತಾರೆ ಈಗ ನಮ್ಮ ಕರ್ನಾಟಕದ ಕಡಿಮೆ ಮಳೆ ಬೀಳುವ ಒಂದು 6 ಜಿಲ್ಲೆಗಳಲ್ಲಿ ಕನಿಷ್ಠ 1,000 ಹೆಕ್ಟಾರ್ನಷ್ಟು ಪ್ಲ್ಯಾಂಟೇಷನ್ ಅಂದರೆ ಹಲಸಿನದ್ದೇ ತೋಪುಗಳು ಬಂದಿವೆ. ಒಳ್ಳೆ ವೆರೈಟಿಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ, ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡ್ತಾರೆ. ಬೇಸಿಗೆಯಲ್ಲಿ ಕೆಲವೊಂದು ಸರ್ತಿ ಟ್ಯಾಂಕರ್ ನೀರು ತಂದು ಕೂಡ ಕೊಟ್ಟದ್ದುಂಟು. ಅಂಥದ್ರಲ್ಲಿ ಫಲ ಕೂಡ ಬರಲಿಕ್ಕೆ ಶುರುವಾಗಿದೆ. ಹಾಗೆ ದೊಡ್ಡ ಬದಲಾವಣೆಗಳಾಗಿ ಉದ್ಯಮಗಳು ಬಂದಿವೆ. ಇಡೀ ದೇಶದಲ್ಲಿ ಇವತ್ತು ಹಲಸಿನ ಉತ್ಪನ್ನಗಳನ್ನು ಮಾಡುವುದರಲ್ಲಿ ಉದ್ಯಮಗಳಲ್ಲಿ ಕೇರಳ ಮಂಚೂಣಿಯಲ್ಲಿದೆ. ಹಿಂದೆಲ್ಲ ಹಲಸಿನ ಉತ್ಪನ್ನಗಳಂದ್ರೆ ಏನಿತ್ತು, ನಮ್ಮ ಎರಡೂ ಕೈ ಬೇಡ ಎಣಿಸಲಿಕ್ಕೆ, ಚಿಪ್ಸು, ಹಪ್ಪಳ, ಆಮೇಲೆ ಚಕ್ಕ ವರಟ್ಟಿ, ಈ ಥರ ಒಂದು 5-6 ಹೆಸರಿಂದ ಮಾತ್ರ ಇತ್ತು. ಇವತ್ತು ಕೇರಳದಲ್ಲಿ ತಯಾರಾಗ್ತಾ ಇರುವಂಥದ್ದು ಎಲ್ಲಿವರೆಗೆ ಬಂದಿದೆ, ಹಲಸಿನ ಬೀಜದ ಹುಡಿಯ ಚಪಾತಿ, ಆಮೇಲೆ ಹಲಸಿನ ಹಣ್ಣಿನ ಮಫಿನ್. ನನ್ನ ಸ್ನೇಹಿತರೊಬ್ಬರು ಹೇಳ್ತಾರೆ, ಕೆನ್ಲವ್ ಅಂತ, ಅವರು ಇಂಟರ್ನ್ಯಾಷನಲ್ ಫ್ರೂಟ್ ಎಕ್ಸ್ಪರ್ಟು. ಬೀವಾ ಅಂತ ಒಂದು ಹಣ್ಣಿದೆ, ಬೀವಾ ಅಂದರೆ ನಾವು ಅದಕ್ಕೆ ಲಕೋಟೆ ಹಣ್ಣು ಹೇಳ್ತೀವಿ, ಇಲ್ಲಿ ಅಷ್ಟು ಚಿರಪರಿಚಿತ ಅಲ್ಲ ಸಣ್ಣ ಹಣ್ಣು. ಅಮೆರಿಕದಲ್ಲಿ ಎಲ್ಲೋ ಒಂದು ಬೀವಾ ಕ್ಲಬ್ ಅಂತಿದೆ ಅಂತ, ದೊಡ್ಡ ಒಂದು ಬಿಲ್ಡಿಂಗು. ಅಲ್ಲಿ ಈ ಹಣ್ಣಿಂದ, ಲಕೋಟೆ ಹಣ್ಣಿನಿಂದ ಆಗುವಂಥ ಎಲ್ಲ ಮೌಲ್ಯವರ್ಧನೆಗಳನ್ನು ಅಲ್ಲಿ ಇಟ್ಟಿದ್ದಾರೆ, ತೊಗೊಳ್ಬೋದು ನೀವು. ಒಂದು 600 ಅಂದರೆ ಅದರಿಂದ ಆಲ್ ದಿ ಪಾಸಿಬಲ್ ವ್ಯಾಲ್ಯೂಯೇಷನ್ಸ್. ನನ್ನ ಕೆನ್ಲವ್ ನಮ್ಮ ಹೇಳ್ತಾರೆ, ಅವರು ಕೂಡ ಹಲಸಿನ ಪ್ರೇಮಿ. ಅವರು ಹೇಳ್ತಾರೆ, ನೀವೆಲ್ಲರೂ ಭಾರತದವರು ಮನಸ್ಸು ಮಾಡಿದರೆ ಈ ಬೀವಾದಿಂದ ಆಗುವ ಉತ್ಪನ್ನದ 3 ಪಟ್ಟು ಹಲಸಿನಿಂದ ಮಾಡಲಿಕ್ಕೆ ಸಾಧ್ಯ. ಈವರೆಗೆ ಆಗಿರುವ ಒಂದು 150 ಹಲಸಿನ ಹಬ್ಬಗಳಲ್ಲಿ ಜನಗಳು ಮಾಡಿದಂಥ ಬೇರೆ ಬೇರೆ ತಯಾರಿಗಳನ್ನು ಬರೆದಿಟ್ಟಿದ್ರೆ ಅದೇ ಒಂದು 2-3 ಸಾವಿರ ಆಗ್ತಾಯಿತ್ತು. ನೋಡಿ, ಇಟ್ಸ್ ವರ್ಸೆಟೈಲ್. ಜಗತ್ತಿನಲ್ಲಿ ಹಲಸಿನ ಹಾಗೆ ಒಂದು 108 1,000 ವೈವಿಧ್ಯ ಆಹಾರ ತಯಾರು ಮಾಡಲಿಕ್ಕಾಗುವ ರಾ ಮೆಟೀರಿಯಲ್ ಇನ್ನೊಂದಿಲ್ಲ. ಸಿಹಿ ಸಿಹಿಯೂ ಆಗತ್ತೆ, ಪಾಯಸ, ಕ್ರೀರ್, ಐಸ್ ಕ್ರೀಮ್, ಖಾರ ಆಗತ್ತೆ, ಮಂಚೂರಿಯನ್ ಆಗತ್ತೆ. ಸೊ ಅದೊಂದು ಒಳ್ಳೆಯ ಮೀಡಿಯಂ, ಒಳ್ಳೆಯ ರಾ ಮೆಟೀರಿಯಲ್ ಮಾತ್ರ ಅಲ್ಲ, ಅಷ್ಟು ಮಾತ್ರ ಅಲ್ಲ ಅದರ ಗುಣ. ನಾವು ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡಿದ್ವಿ. ಇವತ್ತು ನಾವಲ್ಲ, ಭಾರತದವರಲ್ಲ, ಬೇರೆಯವರು ಹೇಳ್ತಾರೆ, ಇವತ್ತಿನ ಈ ಹವಾಮಾನ ಬದಲಾವಣೆ ಆಗ್ತಾ ಇರುವ ದಿನಗಳಲ್ಲಿ ಅದನ್ನು ಕೂಡ ಒಂದು ಅಂಶದವರೆಗೆ ಅದನ್ನು ತಡೆದುಕೊಂಡು ಬೆಳೆ ಕೊಡುವಂಥ ಬೆಳೆ ಹಲಸು. ನೀವೊಂದು ಯೋಚನೆ ಮಾಡಿ ಸರ್, ಮಾವಿನ ಬಗ್ಗೆ ನೀವು ಸರಿಯಾಗಿ ಆಲೋಚನೆ ಮಾಡಿದರೆ ಮಾವು ಈ ವರ್ಷ ಭಾಳ ಕಡಿಮೆ. ಮಾವು ತುಂಬ ಕ್ಲೈಮೇಟ್ ಸೆನ್ಸಿಟಿವ್ ಕ್ರಾಪು. ಅದು 16 ವರ್ಷದ ಹುಡುಗಿ ಹಾಗೆ ಒಂದು ಸಣ್ಣ ಮಾತು ಕ್ರಿಟಿಸೈಸ್ ಮಾಡಿದರೆ ಮುಖ ಬಾಡುತ್ತೆ, ಒಂದು ಸಣ್ಣ ಹೊಗಳಿಕೆಯಲ್ಲಿ ಮುಖ ಅರಳುತ್ತೆ. ಮಾವು ನಂಬಲಿಕ್ಕಾಗೋದಿಲ್ಲ ಬೆಳೆ. ನಿಮಗೆ ಬೆಳೆ ಬರ್ಬೋದು, ಡಾಲರ್ ಬರ್ಬೋದು, ಆದರೆ ಬೆಳೆ ಸ್ಥಿರತೆ ಇಲ್ಲ ಅದರಲ್ಲಿ. ಹಲಸು ಯಾವಾಗಾದರೂ ಒಂದು ಕ್ರಾಪ್ ಫೇಲ್ಯೂರ್ ಅಂತ ಕೇಳಿದ್ದೀರಾ ನೀವು? ತಡ ಆಗ್ಬೋದು, ಬೆಳೆ ಇಳುವರಿ ಕಡಿಮೆ ಆಗ್ಬೋದು, ಕ್ರಾಪ್ ಫೇಲ್ಯೂರ್ ಆಗಿದ್ದಿಲ್ಲ. ಮೇ ಬಿ ಅದರ ಬೇರು ತುಂಬ ಆಳಕ್ಕೆ ಹೋಗಿ ಬೇರೆ ಬೇರೆ ಕಾರಣಗಳಿಂದ ಇರಬಹುದು. ಹಾಗೆ ಮುಂದಿನ ದಿನಕ್ಕೆ ಆಹಾರ ಕೊಡಬಲ್ಲ ಬೆಳೆ ಅಂತ ಇದನ್ನು ವಿದೇಶಗಳಿಗೆ ಪರಿಗಣಿಸ್ತಾರೆ. ಮಾತ್ರ ಅಲ್ಲ, ಈ ಭಾರತದಲ್ಲಿ ಹೇಗೆ ಇದು ಪ್ರವರ್ಧಮಾನಕ್ಕೆ ಬಂತೋ, ಈ ಹಲಸಿನ ಹುಚ್ಚರು, ಹಲಸಿನ ಪ್ರೀತಿಯವರು, ನನ್ನ ಸ್ನೇಹಿತ ಕೆನ್ಲವು ಕೂಡ ಒಬ್ಬರು ಅದರಲ್ಲಿ. ನಾವು ಯಾರೂ ಕನಸು ಕಾಣದಷ್ಟು ದೊಡ್ಡ ರೀತಿಯಲ್ಲಿ ವಿದೇಶಗಳಲ್ಲಿ ಕೂಡ ಇವತ್ತು ಹಲಸು ದೊಡ್ಡ ರೀತಿಯಲ್ಲಿ ಆವರಿಸ್ತಾ ಇದೆ ಜಾಗ. ವೆಗನ್ ಫುಡ್ಡಾಗಿ, ಇದು ಆ್ಯನಿಮಲ್ ಪ್ರೋಟೀನ್ ಎಲ್ಲ ಬೇಡ ಅಂತ ಹೇಳುವವರು, ಆಮೇಲೆ ನೋಡಿ ಈ ಹಲಸೇ ಬೆಳೆಯದ ಊರಿನವರು, ಹಲಸು ಬೆಳೆಯುವ ಊರಿಂದ ರಾಶಿ ರಾಶಿ ಅದನ್ನು ಪ್ರಿಸರ್ವ್ಡ್ ಆಗಿ ಶ್ರೀಲಂಕಾದಿಂದ ಬ್ರೈನಿಂಗ್ ಮಾಡ್ತಾರೆ. ಶ್ರೀಲಂಕಾದಲ್ಲಿ ಬ್ರೈನಿಂಗ್ ಮಾಡಿ ಅವರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಹೆಸರಲ್ಲಿ ಬೇಕಿದ್ರೆ ಮಾಡಿಕೊಡ್ತಾರೆ, ಔಟ್ಸೋರ್ಸಿಂಗ್. ಇಂಗ್ಲೆಂಡಿನ ಗಂಡ ಹೆಂಡತಿ ಇಬ್ಬರು ಅಲ್ಲಿಂದ ಬ್ರೈನ್ ಮಾಡಿಸಿದ್ದನ್ನು ಹಡಗಿನಲ್ಲಿ ತರಿಸಿ ಖರ್ಚು ಕಡಿಮೆ ಮಾಡಲಿಕ್ಕೆ ನಾವು ಅವರನ್ನು ಒಂದು ಇಂಟರ್ವ್ಯೂ ಮಾಡಿ ಪಬ್ಲಿಷ್ ಮಾಡಿದೆವು. ಆ ಸ್ಟೋರಿ ಮಾಡುವ ಕಾಲಕ್ಕೆ ಅವರು ಹಿಂದಿನ ವರ್ಷ 20 ಟನ್ ಉಪ್ಪು ನೀರಿನಲ್ಲಿ ಹಾಕಿದ ಗುಜ್ಜೆಯನ್ನು ತರಿಸ್ಕೊಂಡು ಅದರ ಬೇರೆ ಬೇರೆ ತಿಂಡಿ ಮಾಡಿ ಅದನ್ನು ಅಲ್ಲಿ ಪ್ರಮೋಟ್ ಮಾಡಿದ್ದಾರೆ. ಹಾಗೆ ಜಗತ್ತಿನೆಲ್ಲ ಕಡೆಗೆ ಇದಿವತ್ತು ಹಲಸು ಹಬ್ಬಿ ಬಿಟ್ಟಿದೆ. ಹಲಸಿನ ಹಾಗೆ ಇನ್ನೊಂದು ನಮ್ಮಲ್ಲಿ ಹೆಚ್ಚು ಪ್ರಚಾರದಲ್ಲಿ ಇರುವ ಆದರೆ ನಮಗೆ ಅಷ್ಟೆಲ್ಲ ಉಪಯೋಗ ಇಲ್ಲ ಅನ್ನುವಂಥದ್ದು ಬಾಳೆ. ಬಾಳೆಯನ್ನು ನಾವೆಲ್ಲ ಬಳಸ್ತೇವೆ, ಆದರೆ ಅದರಲ್ಲಿ ಕೆಲವು ವೆರೈಟಿಗಳು ಮಾತ್ರ ತುಂಬಾ ಸ್ವಲ್ಪ ಆದರೂ ರೇಟ್ ಕೊಡುವಂತಹ, ಅವುಗಳನ್ನು ಕೂಡ ಈ ರೀತಿಯಲ್ಲೇ ಮೌಲ್ಯವರ್ಧನೆ ಮಾಡಬಹುದು ಅನ್ನುವಂಥ. ಮಾಡಬಹುದು, ಒಂದು ತಪಸ್ಸು ಬೇಕು. ಈಗ ನೋಡಿ, ಆ ರೀತಿ ಮೌಲ್ಯವರ್ಧನೆ ಮಾಡಬಹುದು ಅಥವಾ ಆ ರೀತಿ ಮೌಲ್ಯವರ್ಧನೆ ಬದಲು ಬರೆಯೇ ಅದನ್ನು ನೀವು ಹಲಸಿನ ಬಾಕಾಹು ಬಾಳೆಕಾಯಿ ಹುಡಿ ಮಾಡಿದರೂ ಕೂಡ ಅದನ್ನು ತುಂಬ ಮೇಲಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಏನಾಗಿದೆ ಅಂತ, ನಾವು ಒಂದು 6 ತಿಂಗಳ ಕಾಲ ಈ ಬಾಳೆಕಾಯಿಯ ಮೌಲ್ಯವರ್ಧನೆ ಬಗ್ಗೆ ಅಧ್ಯಯನ ಮಾಡಿದೆವು, ಎಲ್ಲೆಲ್ಲಿ ವಿಶೇಷ. ಆದರೆ ಹಲಸಿನ ಹಾಗೆ ಗತಿ, ನಾವು ಬೆಳೆಸುವಲ್ಲಿ ಮುಂದೆ ಇದ್ದೇವೆ, ಬೆಳೆಸಿ ಹಾಳು ಮಾಡ್ತಾ ಇದ್ದೇವೆ ಬಹಳಷ್ಟು. ಮೌಲ್ಯವರ್ಧನೆಯಲ್ಲಿ ಹಲಸಿಗಿಂತ ಹೆಚ್ಚು ಹಿಂದೆ ಅಲ್ಲ. ಬಾಳೆಕಾಯಿ ಎಷ್ಟು ನಾವು ಈ ದೇಶದಲ್ಲಿ ಎಷ್ಟು ಬೆಳೆಸ್ತೇವೆ ಅಂತ ನೋಡಿ, ಒಂದು ಬದಿಯಲ್ಲಿ ನೋಡಿ, ಅದರಿಂದ ಮೌಲ್ಯವರ್ಧನೆ ಎಷ್ಟಾಗ್ತದೆ ಅಂತ ಹೇಳಿದರೆ ಅದು ಆ್ಯಸ್ ಗುಡ್ ಆ್ಯಸ್ ನಥಿಂಗ್. ಅದು ನಮಗೆ ತುಂಬ ಅಚ್ಚರಿ ತಂದಿತ್ತು. ಆ ಕಾಲಘಟ್ಟದಲ್ಲಿ ಆ ಕೋವಿಡ್ ಟೈಮ್ನಲ್ಲಿ ಆಯಿತು, ಬಾಕಾಹು ಬಹಳ ಸರಳವಾಗಿ ಮನೆಯಲ್ಲಿ ಒಂದು ಚಾಕು ಒಂದು ಮಣೆ ಇಟ್ಟುಕೊಂಡು ನೀವು ಬಾಳೆಕಾಯಿ ಹುಡಿ ಮಾಡ್ಬೋದು. ಹುಡಿ ಮಾಡಿದ್ರ ಮೇಲೆ ಏನು ಮಾಡ್ಬೋದು, ಉತ್ತರ ಕನ್ನಡ ಹೆಣ್ಮಗಳಿರು ಒಂದು ಥರ ಒಂದು ಏನಂದರೆ ಗುಂಗಿಗೆ ಬಿದ್ದವರಾಗಿ ಒಬ್ಬರು, ಅದರಿಂದ ಕೇಕ್ ಮಾಡಿದರು ಇನ್ನೊಬ್ಬರು, ದೋಸೆ ಮಾಡಿದರು ಮತ್ತೊಬ್ಬರು, ಪದ್ರವೇಣಿ ಮಾಡಿ ಸರ್ ದಿವಸಕ್ಕೊಂದು ಬರ್ತಾ ಇತ್ತು. ಒಂದು ಪುಸ್ತಕವೇ ಮಾಡಿದ್ದಾರೆ ಕೆ ವಿ ಕೆ ಅವರು ಇದರ ಬಗ್ಗೆ ಒಂದು ಪುಸ್ತಕ, ಬಾಳೆಕಾಯಿ ಹುಡಿ. ಆಮೇಲೆ ಇದು ಬಾಳೆಕಾಯಿ ಹುಡಿಯನ್ನು ಮನೆಯಲ್ಲಿ ಮಾಡುವಂಥದ್ದು ಇನ್ಹೌಸ್ ಬನಾನಾ ಫ್ಲೋರ್ ಪ್ರೊಡಕ್ಷನ್ ಇಂಟ್ರಾ ಹೌಸ್ ಅಂತೆಲ್ಲ ನಾವು ಕರಿತೀವಿ, ಬಹಳ ಸರಳ ವಿದ್ಯೆ, ಯಾರೂ ಮಾಡಬಹುದು. ನಾವು ಅಲ್ಲಿ ಅಧ್ಯಯನ ಮಾಡಿದೆವು ಜಲಗಾವ್ನಲ್ಲಿ, ಅಲ್ಲಿ ಹೈಯೆಸ್ಟ್ ಬಾಳೆ ಬೆಳೆಯುವ ಜಲಗಾವ್ ಡಿಸ್ಟ್ರಿಕ್ಟಲ್ಲಿ. ಅಲ್ಲಿ ಆಟೋ ಡ್ರೈವರ್ ಬಾಳೆಕಾಯಿ ಹುಡಿ ಮಾಡ್ಬೋದು, ಯಾಕಂದರೆ ಸರ್ ಆ ಬಾಳೆಕಾಯಿ ದೊಡ್ಡ ದೊಡ್ಡ ಗೊನೆಗಳಿರ್ತಲ್ಲ ಅದನ್ನು ಟ್ರೇಡರ್ಸ್ ಬಂದು ತೊಗೊಂಡು ಹೋಗುವಾಗ ಆ ಕೊನೆಯ ಎರಡು ಇದನ್ನು ಕಟ್ ಮಾಡಿ ಬಿಸಾಕ್ತಾರೆ, ಅದು ಸಣ್ಣ ಪಾಡ ಇರ್ತದಲ್ಲ ಅದನ್ನು ಕಟ್ ಮಾಡಿ ಬಿಸಾಡಿದ್ದು ಅದು ನಿಮ್ಮ ಹೊಲದಲ್ಲಿ ಇರ್ತದೆ ತೋಟದಲ್ಲಿ, ಅದನ್ನು ಪುನಃ ಹೆಕ್ಕಿಸಿ ಏನೋ ಮಾಡುವುದು ಆ ದನಿಗಳಿಗೆ, ಅವರಿಗೆ ಅದನ್ನು ತಯಾರಾಗಬೇಕು. ಅವರು ನೀವು ಹೋಗಿ ಅದನ್ನು ತೊಗೊಂಡು ಹೋಗಲ್ಲ ಅಂದರೆ ಕೊಂಡೋಗ್ಲಿಕ್ಕೆ ಬಿಡ್ತಾರೆ, ಅವರೆಲ್ಲ ತಂದು ಅದನ್ನು ಹುಡಿ ಮಾಡೋದೆಲ್ಲ ಇದೆ. ಆದರೆ ಇಲ್ಲಿ ಕೊರತೆ ಇದೆ ಅಂದರೆ, ಇವತ್ತು ಬಾಳೆಕಾಯಿ ಹುಡಿಯನ್ನು ಬಹಳಷ್ಟು ಮಂದಿ ಏನು ತಿಳ್ಕೊಂಡಿದ್ದಾರೆ ಅಂದರೆ ಶಿಶು ಆಹಾರ ಅಂತ ಮಾತ್ರ ತಿಳ್ಕೊಂಡು ಅದು ಮನಸ್ಸಿಗೆ ಅಂಟಿದೆ. ಶಿಶು ಮಾತ್ರ ಅಲ್ಲ ಇವತ್ತು ಸರ್, ಇವತ್ತು 80 ವರ್ಷದ ಗೆರಿಯಾಟ್ರಿಕ್ ಫುಡ್ ಅಂತ ಹೇಳ್ತಾರೆ, ವಯೋವೃದ್ಧರಿಗೆ ಆಹಾರ ಕೊಡ್ಬೋದು. ಇದರಲ್ಲಿರುವ ಸ್ಟಾರ್ಚ್ ಸ್ವಲ್ಪ ಬೇರೆ ರೀತಿಯದ್ದು, ಇದು ಮಧುಮೇಹಿಗಳಿಗೂ ಆಗ್ತದೆ. ಆಮೇಲೆ ನಾವು ಸಿರಿಯಲ್ ಮತ್ತು ಪಲ್ಸಸ್ ಗೋಧಿ ಅಕ್ಕಿಗಳಿಗಿಂತ ಎಷ್ಟೋ ಆಹಾರದಲ್ಲಿ ಶ್ರೇಷ್ಠ. ಬಟ್ ನೀವು ಮನುಷ್ಯರ ಮೈಂಡ್ ಸೆಟ್ ಏನಿದೆ, ನಾನು ತಿನ್ನೋದು ಇದೆ ಅಂತ ಹೇಳುವಂಥದ್ದು, ಅದು ನನಗೆ ಬೇಡ ಅದು ನನಗೆ ಪರಕೀ ಅಂತ ಅನ್ನೋದನ್ನು ಬದಲಾಯಿಸಬೇಕಿದ್ರೆ ಒಂದೆರಡು ಮಾತು ಸಾಲದು. ಮಲ್ಟಿ ಡಿಸಿಪ್ಲಿನರಿ ಮಿಷನ್ ಮೋಡ್ ಅಭಿಯಾನ ಬಂದರಷ್ಟೇ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ಬಾಕಾಹು ಒಳ್ಳೆಯದು ಅಂತ ನಾವು ತೋರಿಸಿದ್ವಿ, ಆದರೆ ಬಾಕಾಹುವನ್ನು ತಗೊಂಡು ಮಾರ್ಕೆಟ್ ಮಾಡಬೇಕಿದ್ರೆ ಅಷ್ಟೇ. ಆನ್ಲೈನಲ್ಲಿ ಇದ್ದ ಕಾರಣ ನಮ್ಮ ಶಿರಸಿಯ ಇದು ವಸುಂಧರಾ ಹೆಗ್ಡೆಯವರು ಬಹುಶಃ ಇವರಿಗೆ ಒಂದೂವರೆ ಟನ್ನು ಎಷ್ಟೋ ಮಾರಾಟ ಮಾಡಿರ್ಬೋದು, ಎಲ್ಲ ಅವರ ಮನೆಯಲ್ಲಿ ಬಾಳೆಕಾಯಿ ಒಂದಿಷ್ಟನ್ನು ಮಾಡ್ತಾರೆ. ಬಟ್ ಅದನ್ನೇ ನಾವು ಮುಂದಕ್ಕೆ ತಗೊಂಡು ಹೋದರೆ, ನೀವು ಪೇಟೆಯಲ್ಲಿರೋರಿಗೆ ನಿಮ್ಮ ಯಾರೋ ಸ್ನೇಹಿತರು ಕೊಟ್ಟ ಬಾಳೆಕಾಯಿನ ಕೊಂಡೋಗಿ ಕೊಟ್ಟರೆ 10 ದಿವಸದಲ್ಲಿ ಹುಡಿ ಮಾಡಿಕೊಡುವ ಒಂದಿಷ್ಟು ಚಾರ್ಜ್ ಮೇಲೆ ಅಂಥದ್ದೆಲ್ಲ ಬರಲಿಕ್ಕೆ ಸಾಧ್ಯ ಇದೆ. ಬಟ್ ನಮ್ಮಲ್ಲಿ ಏನಂತ ಹೇಳಿದರೆ ನಾವು ಇಂಥ ರಿಸ್ಕ್ ತಗೊಂಡು ಮಾಡುವಂಥ ಅಭ್ಯಾಸ ಸ್ವಲ್ಪ ಕಡಿಮೆ ಇದೆ. ಜಲಗಾವಿನಲ್ಲಿ ಇಷ್ಟು ತುಂಬ ಜನ ಮನೆಮಟ್ಟದಲ್ಲಿ ಬಾಳೆಕಾಯಿಯ ಹುಡಿ ಮಾಡುವವರು, ಅದವರು ಉಪವಾಸದ ಆಹಾರ ಅಂತ ತಿಳ್ಕೊಂಡಿದ್ದಾರೆ. ಉಪವಾಸಕ್ಕೆ ಅದು ತಿಂತಾರೆ, ಉಪವಾಸ ಅಲ್ಲ, ಬಾಕಿ ದಿನಗಳಲ್ಲಿ ತಿನ್ನಲಿಕ್ಕೂ ಇದರಲ್ಲಿ ಶ್ರೇಷ್ಠತೆ ಇದೆ ಅಂತ ಹೇಳಿದರೆ ಅದು ಅವರಿಗೆ ಮನದಟ್ಟು ಮಾಡುವಂಥದ್ದು ದೊಡ್ಡ ತಪಸ್ಸಿನ ಕೆಲಸ. ಬಹುಶಃ ಇಂತಹ ಕೆಲವು ಬೇರೆ ಬೇರೆ ರೀತಿಯ ಹಣ್ಣುಗಳಾಗಲಿ ಭಾರತದ ಬೇರೆ ಬೇರೆ ಕಡೆಗೆ ಈ ಥರ ಬೆಳೀತಾ ಇದ್ದಿರಬಹುದು, ಅದರ ಜೊತೆಗೆ ಅವರ ಮೌಲ್ಯವರ್ಧನೆ ಅನ್ನುವಂಥದ್ದು ಮಾಡಿದರೆ ಮುಂದಿನ ದಿನಗಳಲ್ಲಿ ಮೌಲ್ಯವರ್ಧನೆ ನಮ್ಮಲ್ಲಿ ಹಾಳಾಗುವ ಸಾಧ್ಯತೆ ಇರುವಲ್ಲಿ ಮೌಲ್ಯವರ್ಧನೆ ಬೇಕೇ ಬೇಕು. ಎಲ್ಲ ಕಡೆ ಬೇಕು ಅಂತ ಇಲ್ಲ. ಒಳ್ಳೆ ಸಾಧಾರಣ ಬೆಲೆ ಸ್ಥಿರತೆ ಇದೆ ಅಂತಿದ್ರೆ ಅದನ್ನು ಹಾಗೆ ಮಾರುವುದೇ ಕೃಷಿಕರಿಗೆ ಒಳ್ಳೆಯದು. ಆದರೆ ಮೌಲ್ಯವರ್ಧನೆ ತುಂಬ ಕಾಲದಲ್ಲಿ ಒಮ್ಮೆ ಕ್ರಾಪ್ ಜಾಸ್ತಿ ಬಂತು ಅಥವಾ ತುಂಬ ಜನ ಬೆಳೆಸಲಿಕ್ಕೆ ಶುರು ಮಾಡಿದರು. ಹಾಗೆ ಬಟ್ ಏನಂತ ಹೇಳಿದ್ರೆ ನಾವು ವಿಶ್ವದ ಕಡೆಗೆ ಒಮ್ಮೆಗೆ ತಿರುಗಿ ನೋಡಿದರೆ ಸರ್, ಥಾಯ್ಲೆಂಡು ಆಮೇಲೆ ಫಿಲಿಪೈನ್ಸ್ ಎಲ್ಲ ಎಷ್ಟು ಮುಂದಕ್ಕೆ ಹೋಗಿದ್ದಾರೆ. ಬಿಂಬುಳಿ ಅಂತ ಒಂದು ಹುಳಿ ಇದೆ, ನೀವು ತಿಂದಿರ್ಬೋದು ಬಹುಶಃ, ತುಂಬ ಹುಳಿ, ಬಿಳಿಂಬಿ ಬಿಳಿಂಬಿ ಅಂತ ಹೆಸರು. ಸರ್, ಅದು ಕೂಡ ಹಲಸಿನ ಹಾಗೆ. ನಮ್ಮಲ್ಲಿ ಒಂದು ನಮ್ಮ ಮಲೆನಾಡಿನ ಅಂಜೂರ ಇದೆ, ಅದು ವರ್ಷಕ್ಕೆ ಎಷ್ಟು ಸರ್ತಿ ಬೆಳೆ ಕೊಡುತ್ತೆ ಗೊತ್ತಿಲ್ಲ. ಇದು ಹಾಗೆ ಬಿಳಿಂಬಿ ಗೊಂಚಲು ಗೊಂಚಲು ಬರ್ತಾ ಇರ್ತಾರೆ, 3 ಸಾರಿ ಅಂತೂ ಖಂಡಿತ ಬರುತ್ತೆ. ರೋಗ ಇಲ್ಲ, ಕೀಟ ಇಲ್ಲ, ಅದು ಹೆಚ್ಚಾಗಿ ಬಿದ್ದು ಹಾಳಾಗಿ ಹೋಗೋದು. ನನಗೆ ಇತ್ತೀಚೆಗೆ ಗಮನಕ್ಕೆ ಬಂತು ಏನಂದರೆ, ಫಿಲಿಪೈನ್ಸ್ನಲ್ಲಿ ಸರ್ ಅದನ್ನು ತಗೊಂಡು ಸ್ವಲ್ಪ ಸಕ್ಕರೆ ಪಾಕದಲ್ಲಿ ಬೇಯಿಸಿ ಒಣಗಿಸಿ ಅಷ್ಟೇ ಕೆಲಸ ಇರೋದು. ಹೇಗೆ ಕಾಣ್ತದೆ ಅಂದರೆ, ನಿಮ್ಮ ಈ ನಾವು ಕಿಸ್ಮಿಸ್ ಹೇಳ್ತೇವಲ್ಲ ಒಣ ದ್ರಾಕ್ಷಿ, ಅದರ ಒಂದು 4 ಪಟ್ಟು ದೊಡ್ಡದು ಕಾಣ್ತದೆ. ಆ ಮಾಡಿ ಬಾಕ್ಸ್ನಲ್ಲಿ ಹಾಕಿ, ದೊಡ್ಡ ದೊಡ್ಡ ಉದ್ಯಮಗಳಲ್ಲ, ಮನೆ ಉದ್ಯಮಗಳು ಮಾಡಿ ಮಾರ್ತಾರೆ. ಯಾರು ಒಬ್ಬರಿಬ್ಬರಲ್ಲ, ಈ ಉತ್ಪನ್ನದ ಬಗ್ಗೆಯೇ ಒಂದು ಫೇಸ್ಬುಕ್ಕಲ್ಲಿ ಗ್ರೂಪ್ ಇದೆ. ಅಷ್ಟು ಜನ ಇದನ್ನು ನಮ್ಮಲ್ಲಿ ಬಿಂಬುಳಿ ಪೂರ್ತಿ ಹಾಳಾಗಿ ಹೋಗೋದು. ಬಿಂಬುಳಿಗೆ, ಅಂಜೂರಕ್ಕೆ ಸರ್ ಮನಸ್ಸು ಮಾಡಿದರೆ ಇದನ್ನೆಲ್ಲ ನಾವು ಹಾಗೇಳಿ. ನಮ್ಮ ಕೋಕಂ ಇದೆ, ಪುನರ್ಪುಳಿ, ಪುನರ್ಪುಳಿಯನ್ನು ನಮ್ಮ ಕೊಂಕಣ್ನಲ್ಲಿ ತುಂಬ ಮೌಲ್ಯವರ್ಧನೆ ಮಾಡ್ತಾರೆ. ನಮ್ಮಲ್ಲಿ ಹಾಳಾಗಿ ಹೋಗೋದು ಜಾಸ್ತಿ. ನಿಮಗೆ ಹಣ್ಣಾಗಿ ಮಾರಲಿಕ್ಕೆ ಸಾಧ್ಯ ಇದ್ದರೆ ಅದನ್ನು ಈಗ ನಾನು ಆಗ ಒಂದು ಸಿಹಿ ಪ್ಯಾಷನ್ ಫ್ರೂಟ್ ಹೇಳಿದೆ, ಮೌಲ್ಯವರ್ಧನೆ ಖಂಡಿತ ಬೇಡ. ಯಾಕೆಂದರೆ ಸರ್, ಒಂದು ಹಣ್ಣನ್ನು ನಿಮಗೆ 200 ರೂಪಾಯಿಗೆ, ಒಂದು 10-12 ಹಣ್ಣು 200 ರೂಪಾಯಿ ಸಿಗುತ್ತೆ ಅಂದರೆ ಒಂದು ಹಣ್ಣಿಗೆ 20 ರೂಪಾಯಿ ಸಿಗ್ತೇನೆ ಅಂತಂದರೆ ನೀವು ಮೌಲ್ಯವರ್ಧನೆ ಮಾಡಿ ಅದಕ್ಕಿಂತ ಹೆಚ್ಚು ಗಿಟ್ಟಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೌಲ್ಯವರ್ಧನೆ ಬೇಕು. ಮೌಲ್ಯವರ್ಧನೆ ಎಷ್ಟೋ ಸರ್ತಿ ನಾನು ಸಣ್ಣ ಉದಾಹರಣೆ ಹೇಳಿ ಬಹುಶಃ ಸಮಯ ಆಗಿದ್ದರೆ ನಿಲ್ಲಿಸ್ತೇನೆ. ಪೊಟ್ಟು ಬೆಳ್ಳರಿ ಅಂತ ಒಂದು ಸೌತೆ ವರ್ಗದ ಒಂದು ಸೌತೆ ಅಂತಲೇ ಇಟ್ಕೊಳ್ಳಿ, ರಸಾಯನ ಸೌತೆ ಅಂತ ಸುಲಭದಲ್ಲಿ ಅರ್ಥ ಆಗಬೇಕಿದ್ರೆ ಇಬ್ಬಡ್ಲ ಹೇಳ್ತೇವೆ. ನಮ್ಮ ಹೊನ್ನಾವರ ಭಾಗದಲ್ಲಿ ಬೆಳೆಸ್ತಾರೆ, ನಮ್ಮ ದಕ್ಷಿಣ ಕನ್ನಡ ಉಡುಪಿ ಹತ್ರ ಅಮಾವಾಸ್ಯ ಬೈಲಲ್ಲಿ ಬೆಳೆಸ್ತಾರೆ, ನಮ್ಮ ಮೂಡಬಿದ್ರೆ ಹತ್ರ ಕೆಲವು ರೈತರು ಸ್ವಲ್ಪ ಸ್ವಲ್ಪ ಬೆಳೆಸ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಬೆಳೆಸಲಿಕ್ಕೆ ಯಾರೂ ಶುರು ಮಾಡಿಲ್ಲ, ಸ್ವಲ್ಪ ಬೆಳೆಸ್ತಾರೆ. ಅದು ತುಂಬ ಬೇಗನೆ ಹಾಳಾಗೋ, ಅದು ಪೊಟ್ಟು ಬೆಳ್ಳರಿ ಅಂತ ಯಾಕೆ ಹೆಸರು ಅಂದರೆ ಅದು ಪೊಟ್ಟು ಮಲಯಾಳದಲ್ಲಿ ಒಡಿಬೇಕದು, ಒಡಿಯೋದು ಸ್ನ್ಯಾಪ್ ಮ್ಯಾಲನ್ ಇಂಗ್ಲೀಷ್ ಹೆಸರು. ಸರಿಯಾಗಿ ಹಣ್ಣಾದಾಗ ಅದು ಬಿರುಕು ಬಿಟ್ಟು ಒಂಥರ ಚರ್ಮರೋಗ ಬಂದಂಗೆ ಹಿಂಗೆ ಬಿಟ್ಟು ಬಿಡ್ತದೆ. ಆಗ ಮಾತ್ರ, ಹಾಗೆ ಬಿರ್ದಾಗ ಮಾತ್ರ ಅದರ ಸುವಾಸನೆ ಹೊರಗೆ ಬಂದು ಅದರ ಸರಿಯಾಗಿ ತಯಾರಿ ಮಾಡಲಿಕ್ಕೆ ರೆಡಿ ಆಗ್ತದೆ. ಅದು ಹಾಗೆ ತಿಂದರೆ ಒಂಥರ ಬೆಂಡು, ಥರ್ಮಕಾಲ್ ತಿಂದರೆ ಹಿಂಗೆ ಹಾಗೆ. ಆದರೆ ಅದನ್ನು ನೀವು ಸ್ವಲ್ಪ ಬೆಲ್ಲ ಹಾಕಿ ಕಾಯಿ ಹಾಲು ಹಾಕಿದರೆ ಅದ್ಭುತ ತಂಪು, ಹೊಟ್ಟೆಗೆ ತಂಪು ಕೊಡೋ ಜ್ಯೂಸು. ಯಾವಾಗಾಗೋದು? ಈ ಬಿಸಿಲಿನ ಉಷ್ಣ ಜಾಸ್ತಿ ಆಗೋಗಲೇ ಅದು ಬೆಳೆ ಬರೋದು. ಕೇರಳದಲ್ಲಿ ಮಾರ್ಚಿಂದ ಮೇವರೆಗೆ ಇತ್ತು. ಈಗ ಏನಂದರೆ, ಓಪನ್ ಪ್ರೆಸಿಷನ್ ಫಾರ್ಮಿಂಗ್ನಲ್ಲಿ ಕೊಡುಂಗಲ್ಲೂರು ದೇವಸ್ಥಾನದ ಹತ್ತಿರ ಮಾತ್ರ ಬೆಳಿಬಹುದು ಅಂತಿದ್ದ ಹಣ್ಣನ್ನು ಈಗ ಉಳಿದ ವಿಜ್ಞಾನವನ್ನು ಬಳಸ್ಕೊಂಡವರು ಒಂದು 6 ತಿಂಗಳು ಸ್ಟ್ಯಾಗರ್ಡ್ ಹಾರ್ವೆಸ್ಟಿಂಗ್ ಹೇಳ್ತಾರೆ. ಈ ಹೊಲದಲ್ಲಿ ಕಾಯಿ ಸಿಕ್ಕಿದ ಮುಗಿದ ಮೇಲೆ ಅಲ್ಲಿ ಬರುವ ಹಾಗೆ ಬಿತ್ತನೆ ಮಾಡಿ ದೊಡ್ಡ ರೀತಿಯಲ್ಲಿ ಮುಂದೆ ತಗೊಂಡೋಗಿದ್ದಾರೆ. ಇಲ್ಲಿ ಸುರೇಶ್ ನಾಯಕ್ ಹೇಳುವರು ಹಿರಿಯಡ್ಕದಲ್ಲಿ ಈ ವರ್ಷ 1 ಎಕರೆಯಲ್ಲಿ ಬೆಳೆಸಿದ್ದಾರೆ. ಚೆನ್ನಾಗಿ 45 ದಿವಸದಲ್ಲಿ ಅದು ರೆಡಿ ಆಗಲಿಕ್ಕೆ ಶುರುವಾಗ್ತದೆ. ನಾನು ಅವರಿಗೆ ಒಂದು ಮಾತು ಹೇಳಿದ್ದೇನೆ, ಸರ್ ಬೆಳೆಸೋದು ಮುಖ್ಯ ಅಲ್ಲ, ಅವರು ತುಂಬ ಸಾಹಸಿ, ಬೆಳೆಸಿ ಮಾರ್ತಾರೆ, ಒಳ್ಳೆ ಬೆಲೆ ಸಿಗ್ತದೆ, 60 ರೂಪಾಯಿ ಅನ್ನೋ ಇಟ್ಟಿದ್ದಾರೆ. ಅಷ್ಟು ಸಾಲದು, 10 ವರ್ಷ ಹಿಂದೆ ನಾನು ಕೇರಳಕ್ಕೆ ಹೋಗಿದ್ದಾಗ ತ್ರಿಶೂರ್ ಭಾಗಕ್ಕೆ ಹೋದಾಗ ಕಕ್ಕಿರಿ ಜ್ಯೂಸ್ ಅಂತ ರೋಡ್ ಸೈಡ್ನಲ್ಲಿ ಸಣ್ಣ ಸ್ಟಾಲ್ ಹಾಕಿ ಇದೇ ಇದನ್ನು ಜ್ಯೂಸ್ ಮಾಡಿ ಮಾರ್ತಾಯಿದ್ರು. ಇವತ್ತು ಕೇರಳದಲ್ಲಿ ಬಹುಶಃ ಒಂದು 100-110 ಸ್ಟಾಲ್ಗಳು 6 ತಿಂಗಳು ಈ ಜ್ಯೂಸನ್ನು ಮಾರುವಷ್ಟು ಅದು ಬೆಳವಣಿಗೆ ಆಗಿದೆ. ಒಬ್ಬ ಕೃಷಿಕನಿಗೆ ಅಥವಾ ಅವನ ಪಾರ್ಟ್ನರೋ ಸ್ನೇಹಿತರೋ ಯಾರೋ ಇವನು ಬೆಳೆಸಬೇಕು, ಅವನು ಜ್ಯೂಸ್ ಮಾಡಿ ರಸ್ತೆ ಬದಿಯಲ್ಲಿ ಮಾರಬೇಕು, ಆಗ ಟ್ರೂ ವ್ಯಾಲ್ಯೂ ಅದನ್ನು ಪಡ್ಕೊಳ್ಳಿಕ್ಕಾಗ್ತದೆ. ಆ ಜ್ಯೂಸ್ ಕುಡಿದವ ಹೇಗೆ, ಇವರು ಜ್ಯೂಸ್ ಕುಡಿದು ಇಷ್ಟ ಆದರೆ ಅವರು ಇದನ್ನು ಯಾವ ಕಾಯಿಂದ ಮಾಡಿದ್ದು ಅಂತ 2 ಕಿಲೋ ಅವರು ತಗೊಂಡೋಗ್ತಾರೆ. ಹಾಗೆ ಅದರ ಬೆಲೆಯನ್ನು ನೀವು ಪಡ್ಕೊಳ್ಳಿಕ್ಕೆ ಅದರ ಗರಿಷ್ಠ ಇದು ಈಗ ಚೈನಾದವರು ಅವರು ಇವರು ಮಾಡುವಂಥದ್ದು. ಅದರ ಒಂದಷ್ಟು ಈಗ ಇವತ್ತು ಇಡೀ ನಮ್ಮಲ್ಲಿ ಏನಾಗಿದೆ ಇವತ್ತು ಅಂತ ಕೃಷಿ ಸಂಶೋಧನಾ ಇದು ಪ್ರೊಡ್ಯೂಸರ್ ಪ್ರೈಸ್ ನಮಗೆ ಕೃಷಿಕನಿಗೆ ಹೇಳಿಕೊಡುವುದು ಉತ್ಪನ್ನ ಮಾಡಲಿಕ್ಕೆ ಮಾತ್ರ ಹೇಳಿಕೊಡ್ತಾರೆ ಹೊರತು, ಈಗ ನೀವು ಕಾಳುಮೆಣಸು ಬೆಳೆದವರು ಎಲ್ಲ ಮೌಲ್ಯವರ್ಧನೆ ಮಾಡಿದರೆ ನೀವು ಮೌಲ್ಯವರ್ಧಕರಾಗಿ ಕೃಷಿ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಒಂದು 10% ಬಿಳಿ ಮಾಡಿ ಸ್ವಲ್ಪ ಹುಡಿ ಮಾಡಿ ಲೋಕಲ್ ಅಂಗಡಿಯಲ್ಲಿ ಮಾರಿ ಆಗ ನಿಮಗೆ ಇದು ಏನಂದರೆ ಸ್ವಲ್ಪ ಹೆಚ್ಚು ಆದಾಯ ವರ್ಧನೆ ಅಂತ ಒಂದು ಶಬ್ದ ಬಳಸಿದೆ ಅದು ಸಾಧ್ಯ ಆಗ್ತದೆ. ಅಂಥದ್ದಕ್ಕೆ ಸಣ್ಣ ಯಂತ್ರಗಳು ಬೇಕು ನಮಗೆ, ಅಂಥವುಗಳೆಲ್ಲ ಬರಬೇಕು. ಅಂಥದ್ದೆಲ್ಲ ಮಾಡಿದರೆ ರೈತರು ನಮ್ಮ ಮಹಾರಾಷ್ಟ್ರದವರು ಹೇಗೆ ಯಶಸ್ವಿ ಮಾಡ್ಕೋತಾರೆ, ಮೌಲ್ಯ ಕೇರಳದವರು ಮೌಲ್ಯವರ್ಧನೆ, ಬರೀ ಒಂದು ನಮ್ಮಲ್ಲಿ ಮೌಲ್ಯವರ್ಧನೆ ಮತ್ತು ಹೊಸ ಐಡಿಯಾ ಹೊನಗನ್ನೆ ಸೊಪ್ಪು ಅಂತ ಒಂದಿದೆ, ಕಾಡಾಗಿ ಬೆಳೀತದೆ ನಮ್ಮ ತೋಟಗಳಲ್ಲಿ. ಕೇರಳದಲ್ಲಿ ಮೊನ್ನೆ ಒಬ್ಬರು ಹೊಲದಲ್ಲಿ ಬೆಳೆಸಿ ಆನ್ಲೈನ್ ಕಳಿಸಿಕೊಟ್ಟು ಅದ್ಭುತ ಯಶಸ್ವಿ ಆಗಿಬಿಟ್ಟಿದ್ದಾರೆ ಹೊನಗನ್ನೆ ಸೊಪ್ಪು. ಅದರ ಔಷಧೀಯ ಗುಣಗಳನ್ನು ಹೇಳಿ ಡಿಜಿಟಲ್ ಒಂದು 2-3 ಯೂಟ್ಯೂಬ್ಗಳನ್ನು ಮಾಡಿ ಎಲ್ಲ ಕಡೆ ಒಂದು 200 ರೂಪಾಯಿಗೆ ತರಿಸಿ ನಿಮ್ಮ ಮನೆ ಮನೆಯಲ್ಲಿ ನಡಿ. ಸೊ ಹೊಸ ಐಡಿಯಾಗಳು ಬೇಕು. ಇವತ್ತು ಕೆಲವು ಹಿಂದೆ ಸಾಧ್ಯ ಆಗದ ಕೆಲವು ಸಾಧ್ಯತೆಗಳಿವೆ, ಹಿಂದೆ ಇಲ್ಲದ ಕೆಲವು ಸಮಸ್ಯೆ ನಮ್ಮ ಕಾಡು ಹಂದಿಗಳು ಬರ್ತಾ ಇವೆ. ಇದು ಸಿಹಿ ಕಹಿಗಳ ಮಿಶ್ರಣ. ಒಳ್ಳೆಯದು ಸರ್, ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಕೃತಜ್ಞತೆಗಳು. ಇದುವರೆಗೂ ಹಲಸಿನ ಮೌಲ್ಯವರ್ಧನೆಯ ಕುರಿತು ಶ್ರೀಪಡ್ ರೇ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಕಾಲಿಕ ಮಳೆಗೆ ಮಿಂಚು ಗುಡುಗು ಬಿರುಗಾಳಿಗೆ ಚಿಂತೆ ಬಿಟ್ಟು ಬಿಡಿ, ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ, ಪ್ರಕೃತಿಯ ವಿಕೋಪಕ್ಕೆ ದುರ್ಘಟನೆಯಾಗಿದ್ರು ಇದರ ಚಿಂತೆಯನ್ನು ಬಿಟ್ಟು ಬಿಡಿ ನೀವು, ಬೆಳೆಗೆ ವಿಮೆ ಮಾಡಿರಿ ತಕ್ಷಣ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇಲ್ಲಿಯವರೆಗೆ 23 ಕೋಟಿಗೂ ಅಧಿಕ ರೈತ ಪ್ರಸ್ತಾವನೆಗಳಿಗೆ ಬೆಳೆ ವಿಮಾ ಪರಿಹಾರ ಮೊತ್ತ ದೊರೆತಿದೆ. ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ. ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ, ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ. ರೈತ ಬಾಂಧವರೇ, ಸಿಂಪಡಣೆ ಒಂದು, ಉಪಯೋಗ ಎರಡು. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ರೈತ ಬಾಂಧವರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 52,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 36,000 47,500 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 28,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 9,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000 26,000 ರೂಪಾಯಿಗಳು, ಎರಡನೇ ವರ್ಗ 1,000 24,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350 ರೂಪಾಯಿಗಳು, ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 3,500 ರೂಪಾಯಿಗಳು, ಐಆರ್ 8 ಕ್ವಿಂಟಾಲಿಗೆ 3,450 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 2,200 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,500 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,400 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 13,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,000-14,200 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,000-5,000 ರೂಪಾಯಿಗಳು, ಕದಳಿ ಬಾಳೆ ಕ್ವಿಂಟಾಲಿಗೆ 6,000-7,000 ರೂಪಾಯಿಗಳು, ಗಾಳಿಬಾಳೆ ಕ್ವಿಂಟಾಲಿಗೆ 5,000-6,000 ರೂಪಾಯಿಗಳು, ನೇಂದ್ರಬಾಳೆ ಕ್ವಿಂಟಾಲಿಗೆ 6,500-7,500 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ರೈತ ಬಾಂಧವರೇ, ಇದೀಗ ಉದಯ್ ಅಂಕೋಲಾ ಅವರು ಹಾಡಿರುವ ಕವಿ ಪರಮದೇವ ಅವರ ಭಕ್ತಿ ರಚನೆಯೊಂದನ್ನು ಕೇಳೋಣ. ಏನ ಮಾಡಿದರಿಲ್ಲವೋ ನೀ ಪಡೆಯದ ಮೇಲೆ, ಇನ್ನೇನ ಮಾಡಿದರಿಲ್ಲವೋ, ಏನ ಮಾಡಿದರಿಲ್ಲವೋ ನೀ ಪಡೆಯದ ಮೇಲೆ, ಇನ್ನೇನ ಮಾಡಿದರಿಲ್ಲವೋ, ಇನ್ನೇನ ಮಾಡಿದರಿಲ್ಲವೋ. ಆಸೆ ಮಾಡಿದರಿಲ್ಲ ದೇಶ ತಿರುಗಿದರಿಲ್ಲ, ಆಸೆ ಮಾಡಿದರಿಲ್ಲ ದೇಶ ತಿರುಗಿದರಿಲ್ಲ, ಈ ಶರೀರವದಣಿಸಿ ಘಾಸಿ ಮಾಡಿದರಿಲ್ಲ, ಈ ಶರೀರವದಣಿಸಿ ಘಾಸಿ ಮಾಡಿದರಿಲ್ಲ, ಏನ ಮಾಡಿದರಿಲ್ಲವೋ ನೀ ಪಡೆಯದ ಮೇಲೆ, ಇನ್ನೇನ ಮಾಡಿದರಿಲ್ಲವೋ, ಇನ್ನೇನ ಮಾಡಿದರಿಲ್ಲವೋ. ಮೊಟ್ಟೆಯನ್ನು ಹೊತ್ತರಿಲ್ಲ ಕಷ್ಟ ಮಾಡಿದರಿಲ್ಲ, ಮೊಟ್ಟೆಯನ್ನು ಹೊತ್ತರಿಲ್ಲ ಕಷ್ಟ ಮಾಡಿದರಿಲ್ಲ, ಘಟ್ಟ ಬೆಟ್ಟವ ಹತ್ತಿ ಕುಟ್ಟಿಕೊಂಡರು ಇಲ್ಲ, ಘಟ್ಟ ಬೆಟ್ಟವ ಹತ್ತಿ ಕುಟ್ಟಿಕೊಂಡರು ಇಲ್ಲ, ಏನ ಮಾಡಿದರಿಲ್ಲವೋ ನೀ ಪಡೆಯದ ಮೇಲೆ, ಇನ್ನೇನ ಮಾಡಿದರಿಲ್ಲವೋ, ಮಾಡಿದರಿಲ್ಲವೋ. ಕಟ್ಟಿದರಿಲ್ಲ, ಲಂಕೆಗೆ ಹೋದರು ಇಲ್ಲ, ಕಂಕ ಕಟ್ಟಿದರೂ ಇಲ್ಲ, ಲಂಕೆಗೆ ಹೋದರು ಇಲ್ಲ, ಬೆಂಕಿ ಬಿಸಿಲೊಳು ತಿರುಗಿ ಮಂಕುಮರುಳಾದರಿಲ್ಲ, ಬೆಂಕಿ ಬಿಸಿಲೊಳು ತಿರುಗಿ ಮಂಕುಮರುಳಾದರಿಲ್ಲ, ಏನ ಮಾಡಿದರಿಲ್ಲವೋ ನೀ ಪಡೆಯದ ಮೇಲೆ ಇನ್ನೇನ ಮಾಡಿದರಿಲ್ಲವೋ, ಇನ್ನೇನ ಮಾಡಿದರಿಲ್ಲವೋ.